ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕು ಹೊಮ್ಮರಗಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಪಿ ಹೇಮಂತ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕು ಹೊಮ್ಮರಗಳ್ಳಿಯಲ್ಲಿ ಸಾವಯವ ಕೃಷಿ ನಡೆಸ್ತಿರುವಂತಹ ಪಿ ಹೇಮಂತ್ ಕುಮಾರ್. ಹೇಮಂತ್ ಕುಮಾರ್ ಅವರು ಬಿಕಾಂ ಪದವೀಧರರು. ಉದ್ಯೋಗದಲ್ಲೂ ಸಾಕಷ್ಟು ವರ್ಷಗಳ ಕಾಲ ತೊಡಗಿಸಿಕೊಂಡು ಈಗ 40ನೇ ವಯಸ್ಸಿನಲ್ಲಿ ಸಾವಯವ ಕೃಷಿ ಪದ್ಧತಿಗಳ ಬಗ್ಗೆ ಆಕರ್ಷಿತರಾಗಿ ಪ್ರಸ್ತುತ ಹೊಮ್ಮರಗಳ್ಳಿಯಲ್ಲಿ ಕೃಷಿ ನಡೆಸ್ತಾ ಇದ್ದಾರೆ. ನಮಸ್ಕಾರ ಹೇಮಂತ್ ಕುಮಾರ್. ನಮಸ್ಕಾರ ಸರ್. ಬಿಕಾಂ ಓದಿದ್ರಿ, ಕೈಯಲ್ಲೊಂದು ಕೆಲಸ ಇತ್ತು, ಬೆಂಗಳೂರಲ್ಲಿ ಸಂಪಾದನೆನೂ ಮಾಡ್ತಾ ಇದ್ರಿ, ಹಾಗಿದ್ದು ಕೃಷಿ ಮಾಡಬೇಕು ಅಂತ ಅನ್ಸಿದ್ ಯಾಕೆ? ಒಂದ್ ರೀತಿನಲ್ಲಿ ಇದು ಹುಚ್ಚು ಅಂತಾನು ಅನ್ಬಹುದು, ಅಥವಾ ಒಂದ್ ಯಾವ್ದೋ ಒಂದ್ ರೀತಿನಲ್ಲಿ ಆಕರ್ಷಣೆ ಇತ್ತು. ಅದಕ್ಕೆ ಅನುಕೂಲಕರವಾದ ತರ ಕೃಷ್ಣಗಿರಿ ಅನ್ನೋ ಒಂದು ಸ್ಥಳ ಇದೆ, ಅಲ್ಲಿ ನವದರ್ಶನಂ ಅಂತ ಒಂದು ಟ್ರಸ್ಟ್ ಇದೆ. 100 ಎಕರೆ ಜಾಗ ಅದು, ಅಲ್ಲಿ 90 ಎಕರೆಯಷ್ಟು ಪೂರ್ತಿ ಕಾಡಾಗಿ ಮಾಡಿದರೆ ಇನ್ನೊಂದು 10 ಎಕರೆ ಇರ್ಬೋದು. 10 ಎಕರೆನಲ್ಲಿ ಅವರು ವ್ಯವಸಾಯ ಮಾಡ್ತಾರೆ, ಮತ್ತೆ ಅಲ್ಲಿ ಬೆಳೆದಂತ ಪದಾರ್ಥಗಳಿಗೆ ಅವರೇ ಮೌಲ್ಯವರ್ಧನೆಯನ್ನು ಕೊಟ್ಟು ಅದನ್ನ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾರೆ. ಆಮೇಲೆ ಏನು ಆಲ್ಟರ್ನೇಟ್ ಲಿವಿಂಗ್ ಅಂತ ಏನು ಒಂದು ಆಧುನಿಕವಾಗಿ ಬಳಸ್ತಾರೆ ಪದನ, ಆ ಆಲ್ಟರ್ನೇಟ್ ಲಿವಿಂಗ್ ಎಷ್ಟೊಂದು ವಿಚಾರಗಳಿದಾವೆ ಅಂದ್ರೆ ಇಕೋ ಫ್ರೆಂಡ್ಲಿ ಮನೆಗಳಿರ್ಬೋದು, ಆಮೇಲೆ ಪರ್ಮಾಕಲ್ಚರ್ ಒಂದು ಟ್ರೈನಿಂಗ್ಗೆ ಅಂತ ಹೋಗಿದ್ದೆ. ಅದನ್ನ ನೋಡಿದಾಗ ನನ್ಗೆ ನಾವು ಏನಕ್ಕೆ ಅವಾಗ ತಾನೇ ನಾವು ಹೊಮರಗಳಲ್ಲಿ ಜಮೀನನ್ನ ತಾಂಡಿದ್ವಿ, ನಾವು ಏನಕ್ಕೆ ಈ ತರ ಒಂದು ಸಾವಯವ ಪದ್ಧತಿನಲ್ಲಿ ಮಾಡಬಾರದು, ನಮ್ದೇ ಒಂದು ಪದಾರ್ಥಗಳನ್ನು ತಯಾರಿಸಬಾರದು ಅನ್ನೋದು ಒಂದೆಲ್ಲ ಒಂದು ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೀಗೆ ಮಾಡಬೇಕು, ಈ ತರನೇ ಮಾಡಬೇಕು ಅನ್ನೋ ಒಂದು ವಿಚಾರಗಳು ಸ್ಪಷ್ಟವಾಗಿಲ್ಲ ಅಂದ್ರೂ ಏನಕ್ಕೆ ಇದನ್ನ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ. ಈಗ ನೀವು ಹೊಮರಗಳ್ಳಿಯಲ್ಲಿ ಜಮೀನು ತಗೊಂಡಿದ್ದು ಯಾವ ಇಸ್ವಿಯಲ್ಲಿ? ಅದು 2009 ಅಥವಾ 10ರಲ್ಲಿ ನಮ್ಮ ಅಣ್ಣ ಜಮೀನ ತಗೊಂಡ್ರು. ಅದಾದ ನಂತರ ಪ್ರಾರಂಭದಲ್ಲಿ ಅದನ್ನ ಗುತ್ತಿಗೆ ಕೊಟ್ಟು ಮಾಡಿಸ್ತಾ ಇದ್ರು ನಮ್ಮ ತಂದೆ. ಯಾವಾಗ ನಾನು ಅಲ್ಲಿ ಹೋಗಿ ಪೂರ್ತಿಯಾಗಿ ತೊಡಗಿಸ್ಕೊಳ್ಬೇಕು ಅಂತ ಅನ್ಕೊಂಡ್ವಿ, ಅವಾಗ ನಾನು ಅಲ್ಲೇ ಹೋಗಿ ಉಳಿಲಿಕ್ಕೆ ಶುರು ಮಾಡಿದೆ. ಅಂದ್ರೆ ನಮ್ಮ ವಾಸಸ್ಥಳವು ತೋಟದಲ್ಲೇ ಆಗಿರ್ಬೇಕು ಅನ್ನೋದು ಮುಖ್ಯ ಉದ್ದೇಶ. ಸೊ ಹಂಗಾಗಿ ತೋಟದಲ್ಲೇ ಇರಬೇಕು ಅನ್ನೋದು ಒಂದು ವಿಚಾರದಿಂದ ನಾನು ಅಲ್ಲೇ ಹೋಗಿ ಉಳಿಲಿಕ್ಕೆ ಶುರು ಮಾಡಿದೆ. ನಾನು ಹೋಗಿ ಸ್ವಲ್ಪ ದಿನಕ್ಕೇನೆ ಯಾರು ಗುತ್ತಿಗೆ ತಾಂಡಿದ್ರಲ್ಲ ಜಮೀನು, ಅವರು ಏನೋ ಕೆಲವೊಂದಷ್ಟು ಕಾರಣಗಳನ್ನ ಹೇಳಿ ನಮ್ದೇ ಜಮೀನು ಇದೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಅವರು ಖಾಲಿ ಮಾಡಿದ್ರು. ಅಲ್ಲಿಂದ ನನ್ನ ಒಂದು ಕೃಷಿ ಜೀವನ ಪ್ರಾರಂಭ ಆಯ್ತು. ಪ್ರಾರಂಭದಲ್ಲಿ ಈ ನಿರ್ಧಾರ ಏನಕ್ಕೆ ತಾಂಡೆ ಅನ್ನೋದು ಅನ್ನಿಸ್ತಿತ್ತು, ಆದ್ರೆ ಎಲ್ಲೂ ನನಗೆ ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ವಿಚಾರ ಇರಲಿಲ್ಲ. ಯಾಕೆಂದ್ರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಎ ಪಿ ಚಂದ್ರಶೇಖರ್ ಅವರ ಒಂದು ಪುಸ್ತಕವನ್ನು ಓದಿದ್ದೆ, ಇಂದ್ರಪ್ರಸ್ಥದ ಒಳಗೆ ಒಂದು ಸುತ್ತು ಅನ್ನೋ ಒಂದು ಪುಸ್ತಕವನ್ನು ಓದಿದ್ದೆ. ಮತ್ತೆ ಅವ್ರನ್ನ ಈ ಮೈಸೂರಿಗೆ ಬಂದ ನಂತರ ಅಂದ್ರೆ ಇಲ್ಲಿ ನನ್ನ ಕೃಷಿ ಜೀವನವನ್ನು ಪ್ರಾರಂಭ ಮಾಡಿದ ಸ್ವಲ್ಪ ದಿನಗಳಲ್ಲಿ ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಇಷ್ಟೊಂದು ವಿಚಾರಗಳನ್ನ ನಾನು ಮಾತಾಡಿದ್ದೆ. ಆಮೇಲೆ ಅವ್ರ ಬೇರೆ ಬೇರೆ ಪುಸ್ತಕಗಳನ್ನು ಅವ್ರು ನನಗೆ ಕೊಟ್ಟಿದ್ರು. ಸೊ ಅದರಲ್ಲಿ ಮತ್ತೆ ಅವ್ರ ತೋಟನೆಲ್ಲ ನೋಡಿದಾಗ ನಾನು ಒಂದಷ್ಟು ಪದಾರ್ಥಗಳನ್ನ ಅವ್ರ ತೋಟದಲ್ಲಿ 300 ತರ ಪದಾರ್ಥಗಳಿರ್ಬೋದು, ನಾನು ಒಂದಷ್ಟು ಪದಾರ್ಥಗಳನ್ನ ತಯಾರಿಸಬಹುದು ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಹುಟ್ಟಿತು. ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ ಅಂತ ನಿಮ್ಗೆ ಅನ್ನಿಸ್ತು. ಹಾಗಾಗಿ ಆ ಬೆಂಗಳೂರಿನ ನೌಕರಿ ಬಿಟ್ಟು ನೀವು ಮೈಸೂರಿಗೆ ಬಂದ್ರಿ. ಹೌದು. ಅಂದ್ರೆ ಕೃಷಿಯ ಹಿನ್ನೆಲೆಯ ಕುಟುಂಬದಲ್ಲಿ ನೀವೇನು ಇರಲಿಲ್ಲ? ಇಲ್ಲ, ಕೃಷಿ ಒಂದು ಆಕರ್ಷಣೆಯಾಗಿತ್ತು, ಆ ಒಂದು ಆಕರ್ಷಣೆಯ ಬೆನ್ನತ್ತಿಕೊಂಡು ನೀವು ಮೈಸೂರು ತನಕ ಬಂದ್ರಿ. ಹೌದು. ಈಗ ನಿಮ್ಮ ತೋಟದಲ್ಲಿ ಅಥವಾ ಈ 5 ಎಕರೆ ಭೂಮಿ ಏನಿದೆ, ಜೊತೆಗೆ ನಿಮ್ಮ ಸಂಬಂಧಿಕರ ಇನ್ನೊಂದು 3 ಎಕರೆ ಪ್ರದೇಶನು ನೀವು ಅದರ ಅಲ್ಲೂ ಸಹ ಕೆಲವೊಂದು ಬೆಳೆಗಳನ್ನ ನೀವು ಬೆಳೀತಾ ಇದ್ದೀರಿ, ಇಲ್ಲಿ ಏನೆಲ್ಲ ಬೆಳೆ ಪ್ರಕಾರಗಳನ್ನ ನಾವು ಕಾಣಬಹುದು? ಈ 5 ಎಕರೆಯಲ್ಲಿ ಒಂದು 2.5 ಎಕರೆಯಷ್ಟು ಅರಣ್ಯ ಕೃಷಿಯನ್ನ ಮಾಡ್ಕೊಂಡೆ. ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಒಂದು ಇಂಟರ್ಫಿಯರೆನ್ಸ್ ಅಥವಾ ಚಟುವಟಿಕೆಗಳು ಕಡಿಮೆ ಇರಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ, ಮತ್ತೆ ಎಷ್ಟು ಕಡಿಮೆ ಅದರಲ್ಲಿ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ವಿಚಾರದಿಂದ ಒಂದು 2.5 ಎಕರೆಯಷ್ಟು ಅರಣ್ಯ ಕೃಷಿಯನ್ನು ಅಂದ್ರೆ ಮರಗಳ ವ್ಯವಸಾಯವನ್ನು ಪ್ರಾರಂಭ ಮಾಡಿದೆ. ಅಲ್ಲಿ ತುರ್ಕ್ಬೇವು, ಮಹಾಗನಿ, ಹಲಸು, ಶಿವನಿ, ಹತ್ತಿ ಮರ, ಈ ತರ ಕೆಲವೊಂದಷ್ಟು ಬೇರೆ ಬೇರೆ ತರದ ಮರಗಳನ್ನ ಅಲ್ಲಿ ಪ್ಲಾಂಟೇಶನ್ ಮಾಡಿದೆ. ಈಗ ಅಂದ್ರೆ ಈಗ ಒಂದು 2-3 ವರ್ಷ ಆಗಿದೆ ಈ ಗಿಡಗಳನ್ನೆಲ್ಲ ಹಾಕಿ. ಇನ್ನು ಪೂರ್ತಿಯಾಗಿ ಒಂದು ನೆರಳು ಬಂದಿಲ್ಲದೆ ಇರೋದ್ರಿಂದ ಅಲ್ಲಿ ಈಗ ಅಂತರ್ಬೆಳೆಯಾಗಿ ಈಗ ಹಿಂಗಾರಿಗೆ ಒಂದು ಉರುಳಿಯನ್ನ ಬಿತ್ತಿದ್ದೀನಿ ಒಂದಷ್ಟು, ಒಂದು ಒಂದು 1/2 ಎಕರೆ ಜಾಗದಲ್ಲಿ. ಇನ್ ಮಿಕ್ಕಿದ್ದೆಲ್ಲ ಹಾಗೇನೆ ಅದು ಹೇಗಿದೆ ಅದೇ ರೀತಿನಲ್ಲೇ ಬಿಟ್ಟಿದ್ದೀನಿ. ಇನ್ನ ಒಂದು 1/2 ಎಕರೆ ಅಷ್ಟು ಹಣ್ಣಿನ ತೋಟ ಇದೆ ಅಲ್ಲಿ. ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಸಪೋಟ, ಈ ತರ ಬೇರೆ ಬೇರೆ ಹಣ್ಣಿನ ಮರಗಳಿದಾವೆ. ಇನ್ ಮಿಕ್ಕಿದ್ರಲ್ಲಿ ತೆಂಗು, ಅಡಕೆ, ತೆಂಗಿನ ಜೊತೆ ಬಾಳೆ ಹಾಕೊಂಡಿದ್ದೀನಿ. ಅಲ್ಲೇನೆ ಅಂತರ್ಬೆಳೆಯಾಗಿ ಸ್ವಲ್ಪ ಮಟ್ಟಿಗೆ ಅರ್ಶಿನ, ಶುಂಠಿ, ಕುವೆ ಗೆಣಸು, ಆಮೇಲೆ ಕೆಲವೊಂದಷ್ಟು ಬೇರೆ ಬೇರೆ ತರವಾದಂತ ಗೆಣಸುಗಳನ್ನ ಹಾಕಿದೀನಿ. ಅಂದ್ರೆ ಉತ್ತರಿ ಗೆಣಸು, ಸುವರ್ಣಗೆಡ್ಡೆ, ಈ ತರ ಬೇರೆ ಬೇರೆ ಗೆಣಸುಗಳನ್ನ ಒಂದಷ್ಟು ಹಾಕೊಂಡಿದ್ದೀನಿ. ಪ್ರಾರಂಭದಲ್ಲಿ ಒಂದ್ ಸ್ವಲ್ಪ ಜಾಗ ಅಂದ್ರೆ 1-2 ಕ್ವಿಂಟೆಷ್ಟು ಜಾಗದಲ್ಲಿ ವ್ಯವಸಾಯ ಅಂತಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕಲ್ಲ. ಹೇಗ್ ಪ್ರಾರಂಭ ಮಾಡ್ಬೇಕು ಅಥವಾ ಏನ್ ಮಾಡ್ಬೇಕು ಅಥವಾ ಎಲ್ಲಿ ನಮ್ಮ ಆಧುನಿಕ ಕೃಷಿಗೂ ಅಥವಾ ನಾನೇನೋ ಅನ್ಕೊಳ್ತಿರೋದಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಸೊಪ್ಪನ್ನ ಬೆಳೆಯೋಣ ಅನ್ನೋದು ಒಂದು ವಿಚಾರದಿಂದ ಒಂದು 1-2 ಕ್ವಿಂಟೆನಲ್ಲಿ ಸೊಪ್ಪನ್ನ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದೆ. ಸ್ವಲ್ಪ ಖರ್ಚನ ಜಾಸ್ತಿನೇ ಮಾಡಿದ್ದೆ ಅಂದ್ರೆ ಪೂರ್ತಿಯಾಗಿ ಅಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿ ಒಂದು ಮಡಿಗಳನ್ನೆಲ್ಲ ಕಟ್ಟಿ ಬೆಡ್ ತರ ಎಲ್ಲ ಕಟ್ಟಿ ಅಲ್ಲಿ ಸೊಪ್ಪನ್ನ ಹಾಕ್ತೆ. ಖರ್ಚಿಗೂ ನನ್ನ ಬಂದ ಆದಾಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ನನ್ನ ಖರ್ಚೊಂದು 8,000 ವರೆಗೂ ಮಾಡಿದ್ರೆ ನನ್ನ ಆದಾಯ ಒಂದು 3,000 ವರೆಗೂ ಇತ್ತು. ಈ ಅನುಭವ ನನ್ಗೆ ಏನ್ ಅನಿಸ್ತು ಅಂದ್ರೆ ಉಳಿತಾಯ ಏನಕ್ಕೆ ಮಾಡಬೇಕು ವ್ಯವಸಾಯದಲ್ಲಿ, ಆಮೇಲೆ ಎಷ್ಟು ಕಡಿಮೆ ಖರ್ಚಿನಲ್ಲಿ ವ್ಯವಸಾಯನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನನಗೆ ಇದು ಅನುಕೂಲ ಮಾಡಿಕೊಡ್ತು ಪ್ರಾರಂಭದಲ್ಲಿ. ನಂತರ ಅದಾದ ಸ್ವಲ್ಪ ದಿನಗಳಲ್ಲಿ ಅರಣ್ಯ ಕೃಷಿಯನ್ನ ಪ್ರಾರಂಭ ಮಾಡ್ಕೊಂಡೆ. ಮೊದಲೇ ನೀವು ವಾಣಿಜ್ಯ ಪದವೀಧರರು, ಅಲ್ಲೊಂದು ಲೆಕ್ಕಾಚಾರ ನಿಮಗೆ ಅರಿವಿಗೆ ಬಂತು, ಈ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ಹೋದ್ರೆ ನಾವು ಮುಂದುವರಿಬಹುದು, ಇಲ್ಲ ಅಂದ್ರೆ ನಷ್ಟ ಆಗುತ್ತೆ ಅನ್ಕೊಂಡು. ಹೌದು ಹೌದು, ನನ್ನ ದೃಷ್ಟಿನಲ್ಲಿ ಈ ಎಲ್ಲರೂ ಹೇಳ್ತಾರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ, ನನಗನ್ಸಿರೋದು ನನ್ನ ಒಂದು ವೈಯಕ್ತಿಕ ವಿಚಾರ ಏನಂದ್ರೆ ಮೇಟಿ ವಿದ್ಯೆ ಒಂದ್ರಲ್ಲೇನೆ ಆ ಕೋಟಿ ವಿದ್ಯೆಯ ಜ್ಞಾನ ಇದೆ ಅನ್ನೋದು ನನಗನ್ಸಿರೋದು. ಅಂದ್ರೆ ಅದರಲ್ಲಿ ಸಂಸ್ಕರಣೆಯೂ ಇರ್ಬೋದು, ಮೌಲ್ಯವರ್ಧನೆಯೂ ಇರ್ಬೋದು, ಬೆಳೆಗಳನ್ನ ಬೆಳೆಯುವ ರೀತಿನೂ ಇರ್ಬೋದು, ಸಾವಯವ ಪದ್ಧತಿನೂ ಇರ್ಬೋದು, ಎಲ್ಲನೂ ಒಂದೊಂದು ತರಹದ ವಿದ್ಯೆ ಅಂತ ಅನ್ಕೊಳ್ತೀನಿ. ಈಗ ನೀವು ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ, ಯಾಕಂದ್ರೆ ಅರಣ್ಯ ಕೃಷಿಯ ಬಗ್ಗೆ ನೀವೇ ತಿಳಿಸಿದ ಹಾಗೆ ಆದಷ್ಟು ಕಡಿಮೆ ಮಾನವನ ಹಸ್ತಕ್ಷೇಪ ಇರೋ ತರ ನೀವು ಅರಣ್ಯ ಕೃಷಿಯನ್ನ ಮಾಡ್ತಾ ಇದ್ದೀರಿ ಅಂತ ಅಲ್ವಾ? ನೀವೇ ತಿಳಿಸಿದ ಹಾಗೆ ಸಾಕಷ್ಟು ವಿವಿಧ ಜಾತಿಯ ಮರಗಳನ್ನ ಅಲ್ಲಿ ಬೆಳೀತಾ ಇದ್ದೀರಿ. ಇನ್ನು ನೀವೇ ಹೇಳಿದ ಹಾಗೆ ಹಣ್ಣಿನ ಗಿಡಗಳಿಗೆ ನಾವು ಬರೋಣ. ಹಣ್ಣಿನ ತೋಟದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಎಷ್ಟರ ಮಟ್ಟಿಗೆ ಅದು ಸಾವಯವ ಪದ್ಧತಿಗಳ ಒಂದು ಮಾದರಿಯಲ್ಲೇ ನಡೀತಾ ಇದೆ? ಹಣ್ಣಿನ ತೋಟಕ್ಕೆ ನಮ್ಮ ತೋಟದಲ್ಲೇ ಇರುವಂತ ದೇಸಿ ಹಸುವಿನ ಗೊಬ್ಬರನ ಬಳಸ್ತೀನಿ. ಆಮೇಲೆ ತಿಂಗಳಿಗೊಂದ್ಸರಿ ನಾನೇ ಜೀವಾಮೃತ ಅಂತ ಅಲ್ಲದೆ ಇದ್ರು ಹಸುವಿನ ಸಗಣಿ, ಗಂಜಲ ಮತ್ತೆ ಮರದ ಎಲೆ ನೀರನ್ನ ಒಂದು ಮಿಶ್ರಣ ಮಾಡಿ ಇದನ್ನ ಒಂದು ತಿಂಗಳಿಗೊಂದ್ಸರಿ ಕೊಡ್ತೀನಿ. ಆಮೇಲೆ ಕಳೆಯನ್ನ ಪೂರ್ತಿಯಾಗಿ ಎಲ್ಲಾನು ಟ್ರ್ಯಾಕ್ಟರ್ ಅಥವಾ ಒಂದು ಅಗದು ಎಲ್ಲಾನು ಕ್ಲೀನ್ ಮಾಡೋದಕ್ಕಿಂತ ಒಂದು ತಿಂಗಳಿಗೊಂದ್ಸರಿನೋ ಅಥವಾ 2 ತಿಂಗಳಿಗೊಂದ್ಸರಿನೋ ಮರದ ಸುತ್ತ ಒಂದ್ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ತೀನಿ. ಎಷ್ಟು ಕಡಿಮೆ ಒಂದು ಖರ್ಚಿನಲ್ಲಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಅದೇ ಆ ರೀತಿ ಮಾಡ್ತೀನಿ. ಆಮೇಲೆ ನೀರನ್ನ ಕೊಡ್ಲಿಕ್ಕೆ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀನಿ. ಅಂದ್ರೆ ಈಗ ಕಾಲ್ಪೆಟ್ ವಾಲ್ಗಳಂತ ಒಂದು ಬರುತ್ತೆ ಈ ಮಂಗಳೂರು ಸೈಡ್ ಎಲ್ಲ, ಅದು ತುಂಬಾ ಅದರ ಬಳಕೆಯನ್ನು ಜಾಸ್ತಿ ಮಾಡ್ತಾರೆ. ಈ ಒಂದು ವಿಚಾರನ ಎ ಪಿ ಚಂದ್ರಶೇಖರ್ ಅವರ ತೋಟನ ನೋಡಿದಾಗ ನನಗೆ ತಿಳಿತು. ಸೊ ಆ ರೀತಿ ಒಂದು ಕಾಲ್ಪೆಟ್ ವಾಲ್ಗಳ ಮುಖಾಂತರ ನೀರನ್ನ ಕೊಡೋದನ್ನ ಮಾಡ್ಕೊಳ್ತೀನಿ. ಅದರಲ್ಲಿ ಸ್ಪ್ರಿಂಕ್ಲರ್ನು ಹಾಕ್ಬೋದು, ಹೋಸ್ ಪೈಪ್ನು ಕೊಡ್ಬೋದು, ಡ್ರಿಪ್ ಪೈಪ್ನು ಕೊಟ್ಕೊಳ್ಬಹುದು, ಎಲ್ಲಾ ತರದಕ್ಕೂ ಅದನ್ನ ಬಳಸ್ಕೊಳ್ಬಹುದು. ಯಾವ್ದೇ ಗೇಟ್ ವಾಲ್ ಸಿಸ್ಟಮ್ ಇರಲ್ಲ, ಬೋರ್ವೆಲ್ ನ ಆನ್ ಮಾಡಿದ್ರೆ ಇಡೀ 5 ಎಕರೆಗೂ ನೀರು ಸರಬರಾಜ್ ಆಗುತ್ತೆ. ನಾವು ಎಲ್ಲೆಲ್ಲಿ ಜೆಟ್ಗಳನ್ನ ಹಾಕಿರ್ತೀವಿ ಅಲ್ಲಿ ನೀರು ಅದರಿಂದ ಸಿಂಪರಣೆ ತರ ಬರುತ್ತೆ, ಸಿಂಪರಣೆ ತರ ಬರುತ್ತೆ. ಆ ತರದ ಒಂದು ವ್ಯವಸ್ಥೆ ಮಾಡ್ಕೊಂಡ್ರಿ. ಇನ್ನು ಪಶುಪಾಲನೆ ಶುರು ಮಾಡಿದ್ರ? ಪಶುಪಾಲನೆ ಅಂದ್ರೆ ಪ್ರಾರಂಭದಲ್ಲಿ ನನ್ನ ಹತ್ರ 2 ಹಳ್ಳಿಕಾರ ಹಸು ಇತ್ತು. ಒಬ್ಬನೇ ಎಲ್ಲಾನು ಅದನ್ನ ಪೂರ್ತಿ ನಿರ್ವಹಣೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಒಂದು 1-2 ವರ್ಷ ನಾನೇ ನೋಡ್ಕೊಂಡೆ. ಆಮೇಲೆ 2 ಹಸುಗಳು ಯಾವಾಗ ತೆನೆ ಆಯ್ತು, ಒಂದನ್ನ ಮಾರಾಟ ಮಾಡಿ ಒಂದು ಹಸುನ ನಾನು ಅಲ್ಲೇ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅದು ಮೊದಲು ಒಂದು ಹೆಣ್ಣು ಕರು ಆಗ್ತು, ಅದರ ಹೆಸರು ಸರಸ್ವತಿ ಅಂತಂದ್ಬಿಟ್ಟು ಹಸುವಿನ ಹೆಸರು. ಅದು ಕರು 1 ವರ್ಷ ಅದನ್ನ ನೋಡ್ಕೊಂಡೆ. ಆಮೇಲೆ ಆ ಹೆಣ್ಣು ಕರುನ ಮಾರಾಟ ಮಾಡಿದೆ. ಆ ಟೈಮಲ್ಲಿ ಆಗ್ಲೇನೆ ಅದು ಇನ್ನೊಂದು ಕರುವಿಗೆ ತೆನೆ ಆಗಿತ್ತು. ಅದು ಅದಾದ್ಮೇಲೆ ಈಗ ಒಂದು 3 ತಿಂಗಳಿಂದ ಇನ್ನೊಂದು ಕರುನು ಹಾಕಿತ್ತು. ಅದು ಉಳಿಮೇಲ ನನಗೇನು ಬರದೇ ಇರೋದ್ರಿಂದ ಆ ಗಂಡು ಕರುವನ್ನು ಮಾರಾಟ ಮಾಡಿದೀನಿ. ಈಗ ಇನ್ನೊಂದು ತೆನೆ ಆಗಿದೆ, ಅದು ನಮ್ಮ ಹಸುವಿನ ಮತ್ತೆ ತೆನೆ ಆಗಿದೆ. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಕೆಲವೊಂದು ಮೌಲ್ಯಾಧಾರಿತ ಉತ್ಪನ್ನಗಳ ಬಗ್ಗೆ ನಾನು ಮಾಹಿತಿ ಪಡ್ಕೊಂಡೆ ಅಂತ. ನೀವು ಈ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಉತ್ಪನ್ನಗಳನ್ನ ನಿಮಗಿರುವಂತ ಸಂಪನ್ಮೂಲಗಳನ್ನ ಬಳಸಿ ತಯಾರು ಮಾಡೋ ಒಂದು ಪ್ರಯತ್ನದಲ್ಲಿ ಇದ್ದೀರಿ, ಅವುಗಳ ಮಾರಾಟ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದೀರಿ? ಈಗ ನಮ್ಮ ತೋಟದಲ್ಲೇ ಸಿಗುವಂತ ಉಪ ಬೆಳೆಗಳೇ ಇರ್ಬೋದು, ಮುಖ್ಯ ಬೆಳೆಗಳೇ ಇರ್ಬೋದು, ಇದರ ಒಂದು ಮೌಲ್ಯವರ್ಧನೆ ನನ್ನ ಒಂದು ಆದಾಯಕ್ಕೆ ಅದು ಆಧಾರವಾಗಿರಬೇಕು ಅನ್ನೋದು ಒಂದು ವಿಚಾರ ಇತ್ತು. ಸೊ ಇದಕ್ಕೆ ಸಾಬೂನು ತಯಾರಿಕೆ ಇರ್ಬೋದು, ಆಮೇಲೆ ಹಣ್ಣಿನ ಜ್ಯೂಸ್ ಮಾಡೋದಿರ್ಬೋದು, ಜ್ಯಾಮ್ ಮಾಡೋದಿರ್ಬೋದು, ಇದರದೆಲ್ಲ ಕೆಲವೊಂದಷ್ಟು ವಿಚಾರಗಳನ್ನ ಎ ಪಿ ಚಂದ್ರಶೇಖರ್ ಸರ್ಇಂದ ಕೆಲವೊಂದಷ್ಟು ಸಹಾಯನ ಪಡೆದು ಅವರಿಂದ ವಿಚಾರಗಳನ್ನ ತಿಳ್ಕೊಂಡೆ. ಆಮೇಲೆ ಅವ್ರದ್ದು ಕೆಲವೊಂದಷ್ಟು ಪುಸ್ತಕಗಳಲ್ಲೂ ಅಂತ ನಿಂಬೆಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ, ಆಮೇಲೆ ಅದರದ್ದು ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡೋದು ಹೇಗೆ ಅನ್ನೋದು ಎಷ್ಟೊಂದು ವಿಚಾರಗಳು ಇದಾವೆ. ಇದಲ್ದೇನೆ ದೇಸಿ ಹಸುವಿನ ಸಗಣಿ ಮತ್ತು ಗಂಜಲದಿಂದ ಏನೆಲ್ಲ ಪದಾರ್ಥಗಳನ್ನ ಮಾಡಬಹುದು ಅಂತ ಸುರಭಿ ಗೋಶಾಲೆ ಅಂತ ಒಂದು ತುಮಕೂರಿನಲ್ಲಿ ಒಂದಿದೆ, ಅವರ ಹೆಸರು ಮಧು ಅಂತ, ಅವರಿಂದ ಈ ಒಂದು ಗೋವಿನ ಪದಾರ್ಥಗಳನ್ನ ತಯಾರಿಸೋದನ್ನ ಕಲ್ತ್ಕೊಂಡೆ. ಅವರನ್ನು ತುಂಬಾನೇ ನನಗೆ ಸಹಾಯ ಮಾಡಿದ್ರು. ಆಮೇಲೆ ಇದಕ್ಕೆ ಮಾರಾಟಕ್ಕೆ ಇತ್ತೀಚೆಗಷ್ಟೇ ನಂದೊಂದು ಆರ್ಟಿಕಲ್ ಬಂತು ಮ್ಯಾಗಝೀನ್ ಅಲ್ಲಿ, ಸಂದೀಪ್ ಮಂಜುನಾಥ್ ಅನ್ನೋರು ಆ ಒಂದು ವಿಚಾರ ನನ್ನ ಬಗ್ಗೆ ಬರೆದಿದ್ರು. ಅವರು ಒಂದಷ್ಟು ಅವರ ಗೊತ್ತಿರೋ ಪರಿಚಯದವರಿಗೆಲ್ಲ ವಿಚಾರನ ತಿಳಿಸಿದ್ರು. ಅವರ ಸಹಾಯದಿಂದ ನಾನು ನೇರವಾಗಿ ನಾನೇ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಈಗ ಸಾವಯವ ಮಳಿಗೆಗಳಿಗೆ ಹೋಗಿ ನಾನು ಮಾರಾಟ ಮಾಡಬೇಕು ಅನ್ನೋ ಒಂದು ಇದರಲ್ಲಿಲ್ಲ, ನಾನೇ ನೇರವಾಗಿ ನನಗೆ ಗೊತ್ತಿರೋ ಅಂತ ನನ್ನ ಸ್ನೇಹಿತರಿಗೆ ಅಥವಾ ಅವರಿಂದ ಪರಿಚಯ ಆದಂತ ಬೇರೆ ಸ್ನೇಹಿತರಿಗೆ ನಾನೇ ನೇರವಾಗಿ ಅದನ್ನ ಅಂಚೆ ಕಚೇರಿ ಸಹಾಯದಿಂದ ನಾನೇ ಕಳಿಸ್ತೀನಿ. ಈಗ ನೀವು ಸೋಪು ಮಾಡ್ತೀರಿ, ಹಣ್ಣಿನ ಶರಬತ್ತುಗಳು ಮಾಡ್ತೀರಿ, ಪರಂಗಿ ಜ್ಯಾಮ್ ಮಾಡ್ತೀರಿ, ಹಾಗೇನೆ ಹಲ್ಲು ಪುಡಿ ಮಾಡ್ತಾ ಇದ್ದೀರಿ, ಮತ್ತೆ ಈ ಹಸುವಿನ ಗಂಜಲವನ್ನ ಮೂಲ ವಸ್ತುವನ್ನಾಗಿಟ್ಕೊಂಡು ಈ ಕೆಲವೊಂದು ಕ್ರಿಮಿನಾಶಕಗಳ ದ್ರಾವಣಗಳನ್ನು ಸಹ ತಯಾರು ಮಾಡ್ತಾ ಇದ್ದೀರಿ ನೀವು? ಹೌದು, ಹಸುವಿನ ಗಂಜಲನ ಅದು ಹೇಗೆ ಅದು ಇರುತ್ತೆ ಹಾಗೇನೆ ಅದನ್ನ ಇಟ್ಟ ನಂತರ ಅದು ಒಂದು 4 ಗಂಟೆ ಆದ ನಂತರ ಅದು ಪೂರ್ತಿಯಾಗಿ ಅದರ ಅದೊಂದು ಬೇರೆ ರೀತಿಯಲ್ಲಿ ರೂಪಾಂತರ ಆಗ್ತಾ ಹೋಗುತ್ತೆ. ಅದು ಹೆಚ್ಚು ದಿನ ಆದಂತೆ ಆದಂತೆ ಅದನ್ನ ಒಂದು ಕೀಟನಾಶಕವಾಗೂ ಬಳಸಬಹುದು. ಅದು ತುಂಬಾನೇ ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಅದನ್ನ ನೀರಿನಲ್ಲಿ ಡೈಲ್ಯೂಟ್ ಮಾಡ್ಕೊಳ್ಬೇಕು, ಬೇರೆ ಇನ್ನೇನು ಅದಕ್ಕೆ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಇದನ್ನ ನಾರಾಯಣ ರೆಡ್ಡಿ ಅನ್ನೋರು ಅವರು ಇದ್ರದ್ದು ವಿಚಾರನೆಲ್ಲ ತಿಳಿಸಿದ್ದನ್ನ ತಿಳ್ಕೊಂಡಿದ್ದೆ. ಹಂಗಾಗಿ ಗಂಜಲನ ಒಂದ್ ಕಡೆ ಶೇಖರಣೆ ಮಾಡಿಟ್ಕೊಳ್ತೀನಿ, ನನಗೆ ಯಾವಾಗ ಅವಶ್ಯಕತೆ ಅಂತ ಅನ್ಸುತ್ತೆ ಅಥವಾ ಯಾವ್ದೋ ಒಂದ್ ಬೆಳೆಗೆ ನಾನು ಬಳಸಬೇಕು ಅಂತಂದಾಗ ಗಂಜಲ ಒಂದನ್ನ ಬಳಸ್ತೀನಿ. ಈಗ ಹೇಮಂತ್ ಕುಮಾರ್ ಅವರೇ ಹೇಳಿ, ಈಗ ನಿಮ್ಮ ಕೃಷಿಯಲ್ಲಿ ರಾಸಾಯನಿಕ ವಸ್ತುಗಳ ಬಳಕೆ ಆಗದ್ರೆ ಇಲ್ವೇ ಇಲ್ಲ ಅಂತ ಹೇಳ್ತೀರಾ ನೀವು? ಹೌದು ಸರ್, ಎಷ್ಟೆಲ್ಲ ಸಾಧ್ಯ ಆಗುತ್ತೆ ಅಷ್ಟು ಸಹಜವಾಗಿ ಮತ್ತೆ ಅಲ್ಲಿ ಏನು ನನಗೆ ಸಿಗುತ್ತೆ ಅದನ್ನ ಬಳಸೋದ್ರಿಂದ ನಾನು ಯಾವ್ದೇ ತರ ಕ್ರಿಮಿನಾಶಕಗಳನ್ನ ಬಳಸ್ತಾ ಇಲ್ಲ. ಆಮೇಲೆ ನನ್ನಲ್ಲಿ ಸಿಗುವಂತ ಉಪ ಬೆಳೆಗಳನ್ನೇ ನಾನು ಮೌಲ್ಯವರ್ಧನೆ ಮಾಡೋದ್ರಿಂದ ನನಗೆ ಒಂದು ಆಲ್ಟರ್ನೇಟ್ ಇನ್ಕಮ್ ಅನ್ನೋದು, ಅಂದ್ರೆ ಈಗ ಯಾವುದೋ ಒಂದು ಬೆಳೆಯನ್ನ ಬೆಳೆದು ಅದನ್ನ ಇಷ್ಟು ದಿನ ಆದ್ಮೇಲೆ ಮಾರಾಟ ಮಾಡಿದಾಗ ಅಷ್ಟೇ ನನಗೆ ಹಣ ಬರೋದಿರುತ್ತೆ. ಅದೇ ನನ್ನಲ್ಲೇ ತಯಾರಾದಂತ ಪದಾರ್ಥಗಳನ್ನ ಪ್ರತಿ ತಿಂಗಳು ನಾನು ಮಾರಾಟ ಮಾಡಬಹುದು. ಈಗ ಸಾಬೂನು, ಹಲ್ಲಿನ ಪುಡಿ, ಆಮೇಲೆ ಜ್ಯೂಸು, ಜ್ಯಾಮು, ಇಂಥದೆಲ್ಲ ಪ್ರತಿ ದಿನ ಬಳಕೆ ಆಗುವಂತಹ ಪದಾರ್ಥಗಳು. ಸಾಬೂನು ಮತ್ತು ಹಲ್ಲಿನ ಪುಡಿ ಅಂತೂ ಪ್ರತಿ ದಿನ ಪ್ರತಿಯೊಬ್ಬರು ಬಳಸ್ತಾರೆ. ಸೊ ಹಂಗಾಗಿ ಇದನ್ನ ನಾನೇ ನೇರವಾಗಿ ಮಾರಾಟ ಮಾಡೋದು ಆಗ್ತಿರೋದ್ರಿಂದ ನನಗೊಂದು ಸಣ್ಣದಾಗಿ ಒಂದು ಇನ್ಕಮ್ ಅಂತೂ ಖಂಡಿತ ಬರ್ತಾ ಇದೆ ಇದರಲ್ಲಿ. ಯಾಕಂದ್ರೆ ವಾಣಿಜ್ಯ ಪದವೀಧರಾದ್ರಿಂದ ಲೆಕ್ಕಾಚಾರನ ನೀವು ಇಟ್ಕೊಂಡೇ ಹೋಗ್ಬೇಕಾಗತ್ತೆ, ನಿಮ್ಮ ಬ್ಯಾಲೆನ್ಸ್ ಶೀಟ್ ಸರಿಯಾಗಿರ್ಬೇಕು ಅಲ್ವಾ? ಹೌದು. ಈಗ ಹೇಳಿ ಹೇಮಂತ್ ಕುಮಾರ್, ನೀವು ತಿಳಿಸಿದ ಹಾಗೆ ಈ ಅರಣ್ಯ ಕೃಷಿಯಲ್ಲಿ ನೀವು ಏನೆಲ್ಲ ಸಸಿಗಳನ್ನ ನೆಟ್ಟಿದ್ದೀರಿ, ಅವುಗಳೆಲ್ಲ ಒಂದು ಆದಾಯ ಕೊಡೋ ಹಂತಕ್ಕೆ ಅಥವಾ ಫಲ ಕೊಡೋ ಹಂತಕ್ಕೆ ಬರಬೇಕಾದ್ರೆ ಸ್ವಲ್ಪ ಕಾಯಬೇಕು, ಇನ್ನು ಅವಧಿ ಇದೆ. ಇನ್ನು ತೋಟಗಾರಿಕೆ ಬೆಳೆಗಳು ಬಂದ್ರೆ ತೆಂಗು, ಬಾಳೆ, ಸೀತಾಫಲ, ಸಪೋಟ ಈ ತರದೆಲ್ಲ ನೀವು ಬೆಳೀತಾ ಇದ್ದೀರಿ, ಇವುಗಳ ಯಾವ ಹಂತದಲ್ಲಿದೆ ಈ ಬೆಳೆಗಳು? ನಿಮ್ಗೆ ಅದರಿಂದ ಏನಾದರೂ ಆದಾಯ ಬರ್ತಾ ಇದೆಯಾ? ಹಣ್ಣಿನ ತೋಟದಿಂದ ನನಗೊಂದು ಆದಾಯ ಬರ್ತಾ ಇದೆ. ಈಗ ಸಪೋಟ ಎಲ್ಲ ಒಂದೂವರೆ ವರ್ಷದಿಂದ ನನಗೆ ಫಲ ಕೊಡ್ತಾ ಇದಾವೆ. ಸಪೋಟ ಇರ್ಬೋದು, ಲಕ್ಷ್ಮಣ ಫಲ ಇರ್ಬೋದು, ರಾಮ್ ಫಲ ಇರ್ಬೋದು, ಸೀಬೆ, ಇದನ್ನೆಲ್ಲನು ನಾನು ಒಂದಷ್ಟು ಸಾವಯವ ಮಳಿಗೆಗಳಿಗೆ ಅದನ್ನ ಮಾರಾಟ ಮಾಡ್ತೀನಿ. ಆಮೇಲೆ ಇದಲ್ದೇನೆ ಬಾಳೆಯನ್ನ ಪ್ರಾರಂಭದಲ್ಲಿ ಬಾಳೆ ಮಂಡಿ ನಮ್ಮ ಮೊಮ್ಮರಗಳೆಲ್ಲ ಇರೋ ಬಾಳೆ ಮಂಡಿಗೆ ಅದನ್ನ ಮೊದಲನೇ ಬೆಳೆನ ಪೂರ್ತಿಯಾಗಿ ಅದನ್ನ ಮಾರಾಟ ಮಾಡಿದ್ದೆ. ತೆಂಗಲ್ಲ ಹಾಕಿ ಒಂದು 6-7 ವರ್ಷ ಆಗಿದೆ. ಈಗ ಒಂದು 4-5 ಮರಗಳು ಈಗ ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ಸೊ ಅದರಿಂದ ನನಗೇನು ಕೊಬ್ಬರಿ ಅಂತ ಸಿಗುತ್ತೆ ಅದನ್ನ ಫಸ್ಟ್ ಪ್ರಾರಂಭದಲ್ಲಿ ನಾನು ಸಾಬೂನಿಗೆ ಬಳಸ್ಕೊಳ್ತೀನಿ. ಇದಲ್ದೇನೆ ಅದೇ ಊರಿನ ಇನ್ನೊಬ್ರು ಸ್ನೇಹಿತರಾಗಿದ್ದಾರೆ, ಯೋಗೇಶ್ ಅಂತ, ಅವ್ರದ್ದೊಂದು 1 ಎಕರೆ ತೋಟ ಇದೆ. ಅವ್ರದ್ದು ತೋಟದಲ್ಲಿ ತೆಂಗು, ಪಪ್ಪಾಯ, ನಿಂಬೆ ಇದೆಲ್ಲ ಸಿಗುತ್ತೆ. ಸೊ ನಾವಿಬ್ರು ಸೇರಿ ಒಂದು ಹೊಮ್ಮರ ಅನ್ನೋ ಒಂದು ರೈತ ಸಂಘವನ್ನ ಮಾಡ್ಕೊಂಡಿದ್ದೀವಿ. ಎಲ್ಲ ನೋಂದಣಿ ಅಂತ ಮಾಡಿಲ್ಲ, ಆದ್ರೆ ರೈತ ಸಂಘವನ್ನ ಮಾಡ್ಕೊಂಡಿದ್ದೀವಿ. ಒಂದು ಸಮಾನ ಮನಸ್ಕರ ಸಿಕ್ಕರೆ ಇನ್ನೂ ಅದನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅನ್ನೋ ಒಂದು ವಿಚಾರನೂ ಇದೆ. ಸೊ ಈಗ ಸದ್ಯಕ್ಕೆ ನಾವಿಬ್ರೇನೆ ಏನೆಲ್ಲ ಸಾಧ್ಯ ಆಗತ್ತೆ, ಎಷ್ಟೆಲ್ಲ ಸಾಧ್ಯ ಆಗತ್ತೆ ನಮ್ಮಲ್ಲಿ ಸಿಗುವಂತ ಪದಾರ್ಥಗಳನ್ನ ಬಳಸಿ ಅದಕ್ಕೆ ಏನೆಲ್ಲ ಮೌಲ್ಯವರ್ಧನೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಮೌಲ್ಯವರ್ಧನೆ ಕೊಟ್ಟು ನಾವೇ ಅದನ್ನ ಪ್ಯಾಕಿಂಗು ಮಾಡಿ ಕೆಲವಷ್ಟನ್ನ ನೇರವಾಗಿ ಮಾರಾಟ ಮಾಡ್ತೀವಿ, ಇನ್ನ ಒಂದಷ್ಟನ್ನ ಮೈಸೂರಿನಲ್ಲೇ ಇರುವಂತ ಸಾವಯವ ಮಳಿಗೆಗಳಿಗೆ ಅದನ್ನ ಸಪ್ಲೈ ಮಾಡ್ತಾ ಇದೀವಿ. ಆರ್ಥಿಕವಾಗಿ ಇದು ಅನುಕೂಲಕರ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಹೌದು ಖಂಡಿತ. ಈಗ ಯಾವ್ದೋ ಒಂದು ಬೆಳೆ ಹಾಕ್ತೀನಿ, ಬಾಳೆ ಹಾಕ್ತೀನಿ, ಅದು ವರ್ಷದ ಬೆಳೆ, ಒಂದ್ ವರ್ಷ ನಾನು ಕಾಯ್ಲೇಬೇಕು. ಅಲ್ಲಿವರೆಗೂ ಪ್ರತಿ ತಿಂಗಳ ಅಥವಾ ಪ್ರತಿ ದಿನದ ಒಂದು ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಈ ಒಂದು ಉಪ ಬೆಳೆಗಳನ್ನೇ ನಾನು ಅದರಿಂದ ಏನಾದ್ರು ಒಂದು ಸಣ್ಣದಾಗಿ ಒಂದು ಆದಾಯ ಪಡಿಬಾರ್ದು ಅನ್ನೋದು ಒಂದು ವಿಚಾರದಿಂದ ಇದನ್ನೆಲ್ಲ ಪ್ರಾರಂಭ ಮಾಡಿದೆ. ಸಾಬೂನ್ ತಯಾರಿಕೆ ನನ್ ಪೂರ್ತಿ ಕರಗತ ಆಗ್ಲಿಕ್ಕೆ ಒಂದು 6 ತಿಂಗಳಾದ್ರೂ ತಗೊಳ್ತದ. ಯಾಕೆ ಅದು ಮೊದಲನೇ ಪದಾರ್ಥ, ಆಮೇಲೆ ಅದನ್ನ ಮಾರಾಟ ಮಾಡ್ಬೇಕಾದ್ರೆ ಯಾವ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕು ಅನ್ನೋದು ನನಗೂ ಸ್ವಲ್ಪ ಅದು ಕಷ್ಟ ಆಗ್ತಿತ್ತು. ಸೊ ಪ್ರಾರಂಭದಲ್ಲಿ ಆ ಸಾಬೂನ ನಾನೇ ಬಳಸಿ ನನ್ನ ಸ್ನೇಹಿತರಿಗೆ ಅದನ್ನು ಕೊಟ್ಟು, ನಮ್ಮ ಅಣ್ಣ ಅದಕ್ಕೆ, ಆಮೇಲೆ ನಮ್ಮ ಮನೆಯವ್ರಿಗೆಲ್ರಿಗೂ ಅದನ್ನು ಕೊಟ್ಟು ಅವ್ರಗಳ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಸ್ವಲ್ಪ ನಿಧಾನಕ್ಕೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದೆ. ಆಮೇಲೆ ಅವ್ರ ಪ್ರತಿಕ್ರಿಯೆಯನ್ನು ನೋಡಿ ಅದರಲ್ಲಿ ಏನಂದ್ರೆ ಒಂದಷ್ಟು ಬದಲಾವಣೆಯನ್ನ ಮಾಡ್ಕೊಂಡೆ. ನಂತರ ಅದರಲ್ಲಿ ಈಗ ಸಾಬೂನ್ ತಯಾರಿಕೆಯಲ್ಲಿ ಈಗ ನಾನು ಕ್ರಿಯಾಶೀಲತೆಯನ್ನು ತೋರಿಸಬಹುದು ಅನ್ನೋದು ಒಂದು ಚೂರು ಗೊತ್ತಾಯ್ತು. ಒಂದೇ ಸಾಬೂನಲ್ಲಿ 2 ತರ ಬಣ್ಣದ ಒಂದು ಇದನ್ನ ಮಾಡಬಹುದು ಅಂತ ಗೊತ್ತಾಯ್ತು. ಸೊ ಅದನ್ನ ಮಾಡಿದೆ. ನಿಧಾನಕ್ಕೆ ನನ್ನ ಸ್ನೇಹಿತರ ಪ್ರತಿಕ್ರಿಯೆಗಳು ಅಥವಾ ಈಗ ಸಾಬೂನ ಮಾರಾಟ ಮಾಡಿದಾಗ ಯಾರು ಕೊಂಡ್ಕೊಂಡಿರ್ತಾರೆ ಅವರ ಪ್ರತಿಕ್ರಿಯೆಯನ್ನು ನೋಡಿ ಅದರ ಮೇಲೆ ಒಂದಷ್ಟು ಬದಲಾವಣೆ ಮಾಡ್ತಾ ಹೋದೆ. ಸೊ ಇವಾಗ ನಿಧಾನಕ್ಕೆ ಸಾಬೂನಲ್ಲೇ ಎಷ್ಟೊಂದ್ ತರ ಬೇರೆ ಬೇರೆ ತರ ಪದಾರ್ಥಗಳನ್ನ ತಯಾರಿಸ್ಕೊಳ್ಬಹುದು. ಅಂದ್ರೆ ಸಾಬೂನ ಮಾಡಿದಾಗ ಅದೇ ತರನೇ ದ್ರಾವಣದ ಸಾಬೂನು ಮಾಡಬಹುದು, ಮತ್ತೆ ಈಗ ಡಿಶ್ ವಾಶ್ ಅಂತಾನು ಸಪರೇಟ್ ಆಗಿ ಮಾಡಬಹುದು ಇದು. ಆಮೇಲೆ ಸಾಬೂನ್ ಮಾಡಿದ್ಮೇಲೆ ಸೈಡ್ ಅಲ್ಲೆಲ್ಲ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ತೀವಿ, ಅದರಲ್ಲೆಲ್ಲ ಪುಡಿ ಸಿಗುತ್ತೆ. ಅದಕ್ಕೆ ಈ ವಾಷಿಂಗ್ ಸೋಡಾನ ಮಿಕ್ಸ್ ಮಾಡ್ಕೊಂಡ್ರೆ ಡಿಟರ್ಜೆಂಟ್ ಅಂದ್ರೆ ಬಟ್ಟೆ ಒಗಿಲಿಕ್ಕೂ ಉಪಯೋಗಿಸಬಹುದು. ಸೊ ಇದು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ವಿಚಾರಗಳನ್ನ ಅದರಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಳ್ತಾ ಹೋಗ್ತಿದ್ದಾಗೇನೆ ನನಗೆ ಒಂದೊಂದೇ ಒಂದೊಂದೇ ವಿಷಯಗಳು ಅದರಿಂದ ಅರ್ಥ ಆಗ್ತಾ ಇದೆ. ಹೇಮಂತ್ ಕುಮಾರ್, ನಿಮ್ಗೆ ಯಾವಾಗ ಈ ವಿಚಾರಗಳ ಬಗ್ಗೆ ಆಸಕ್ತಿ ಬಂತು? ನೀವು ಬೇರೆ ಬೇರೆ ಕಡೆ ಅಂದ್ರೆ ಎಲ್ಲಿ ಈ ರೀತಿಯ ಒಂದು ಚಟುವಟಿಕೆಗಳು ನಡೆಯುವಂತಹ ಅವಕಾಶಗಳಿರುತ್ತೋ ಅದು ವಿಶ್ವವಿದ್ಯಾನಿಲಯಗಳಾಗ್ಬೋದು, ಸಂಶೋಧನಾ ಸಂಸ್ಥೆಗಳಾಗ್ಬೋದು, ಅಥವಾ ಯಶಸ್ವಿಯಾಗಿ ಕೃಷಿ ನಡೆಸ್ತಿರುವಂತಹ ರೈತರ ಜಮೀನುಗಳಾಗ್ಬೋದು, ಅವರ ಕ್ಷೇತ್ರಗಳಾಗ್ಬೋದು, ಅಲ್ಲೆಲ್ಲ ನೋಡ್ತಾ ಹೋದ್ರಿ. ಎ ಪಿ ಚಂದ್ರಶೇಖರ್ ಅವರನ್ನು ನೋಡಿದ್ರಿ, ಹಾಗೇನೆ ಯೋಗೇಶ್ ಅವರನ್ನು ನೋಡಿದ್ರಿ. ಹೀಗೆಲ್ಲ ನೋಡ್ತಾ ನೋಡ್ತಾ ಏನೆಲ್ಲ ಕಲಿತ್ರಿ ನೀವು ಈ ವಿಚಾರದ ಬಗ್ಗೆ? ಈಗ ಯಾವುದು ಒಂದು ಬೆಳೆ ಏಕ ಬೆಳೆಯನ್ನ ಬೆಳೆದು ಅದರಲ್ಲಿ ಏನೋ ಒಂದು ಹಣನ ಮಾಡಬಹುದು ಅಥವಾ ಏನೋ ಒಂದು ನಮಗ್ ಬೇಕಾಗಿರುವಂತ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬಹುದು ಅನ್ನೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋದು ಅರ್ಥ ಆಯ್ತು. ನಮ್ಮ ತೋಟ ಯಾವ ರೀತಿಯಲ್ಲಿ ವೈವಿಧ್ಯಮಯವಾಗಿ ಮಾಡಬೇಕು ಅಂತ ಅನ್ಕೊಳ್ತೀವೋ ನಮ್ಮ ಪದಾರ್ಥಗಳಲ್ಲೂ ಬೇರೆ ಬೇರೆ ತರ ವೈವಿಧ್ಯಮಯವಾದಂತ ಪದಾರ್ಥಗಳನ್ನ ಮಾಡಬಹುದು ಅನ್ನೋದು ಬಹಳ ಮುಖ್ಯ ಅಂತ ಅನ್ನಿಸ್ತು. ಈಗ ಉದಾಹರಣೆ ಕೊಡಬೇಕು ಅಂತಂದ್ರೆ ಈಗ ನಿಂಬೆಹಣ್ಣು, ನಿಂಬೆಹಣ್ಣಿನಲ್ಲಿ ಜ್ಯೂಸ್ನ ಮಾಡಬಹುದು. ಜ್ಯೂಸ್ ಮಾಡಿದಾಗ ನಿಂಬೆಹಣ್ಣಿನ ಸಿಪ್ಪೆ ಸಿಗುತ್ತೆ. ಆ ನಿಂಬೆಹಣ್ಣಿನ ಸಿಪ್ಪೆನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಅದರಲ್ಲಿ ಚಪ್ಪೆ ಅಂತ ಒಂದು ಉಪ್ಪಿನಕಾಯಲ್ಲೇ ಬೇರೆ ಬೇರೆ ತರ ಉಪ್ಪಿನಕಾಯಿಗಳನ್ನ ಮಾಡ್ಕೊಳ್ಬಹುದು. ಅದರಲ್ಲಿ ಚಪ್ಪೆ ಅನ್ನೋದು ಒಂದು ಉಪ್ಪಿನಕಾಯಿ, ತುಂಬಾ ಸರಳವಾಗಿ ಮಾಡುವಂತ ಒಂದು ಉಪ್ಪಿನಕಾಯಿ ಅದು. ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂಚೂರು ಹೆಚ್ಚಿನ ಒಂದು ವಿಚಾರ ನಾವು ಅದರಲ್ಲಿ ನೋಡಿದ್ರೆ ಆ ನಿಂಬೆಹಣ್ಣಿನ ಸಿಪ್ಪೆಯಿಂದ ಎಸೆನ್ಷಿಯಲ್ ಆಯಿಲ್, ಸುಗಂಧ ದ್ರವ್ಯಗಳನ್ನ ತೆಗಿಬಹುದು. ಈಗ ಒಂದು ಡಿಸ್ಟಿಲೇಷನ್ ಸೆಟ್ ಅಂದ್ರೆ ಒಂದು ದೊಡ್ಡ ಡಿಸ್ಟಿಲೇಷನ್ ಸೆಟ್ ಅಲ್ಲ, ಒಂದು ಸಣ್ಣ ಪ್ರಮಾಣದಲ್ಲಿ ಸುಗಂಧ ದ್ರವ್ಯಗಳನ್ನ ತೆಗೆಯುವಂತ ಒಂದು ಡಿಸ್ಟಿಲೇಷನ್ ಸೆಟ್ ನ ತಗೊಂಡಿದ್ದೀನಿ. ಸೊ ನಮ್ಗೆ ಈಗ ಜ್ಯೂಸ್ ನ ತಯಾರಿಸಿ ನಂತರ ಏನು ನಮ್ಗೆ ನಿಂಬೆಹಣ್ಣು ಸಿಪ್ಪೆ ಸಿಗುತ್ತೆ ಅದರಿಂದ ಒಂದು ಸುಗಂಧ ದ್ರವ್ಯನ ತೆಗಿಬಹುದು ಅನ್ನೋದು ಗೊತ್ತಾಗಿದೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋದು ಒಂದು ವಿಚಾರ. ಹೀಗೆ ಹೊಸ ಹೊಸದ ಕಲಿತಾ ಹೋದ್ರಿ. ಹೌದು ಹೌದು. ಯಾವತ್ತು ನಿಮ್ಗೆ ಅನ್ನಿಸ್ಲಿಲ್ವಾ ಅಲ್ಲಿ ಆರಾಮಾಗಿ ಬೆಂಗಳೂರಲ್ಲಿ ತಿಂಗಳ ಸಂಬಳ ಬರ್ತಿತ್ತು, ಕೆಲಸ ಮಾಡ್ಕೊಂಡಿದ್ದೆ, ಇದೆಲ್ಲ ಯಾಕಪ್ಪ ಬೇಕಿತ್ತು ನನಗೆ ಅಂತ? ಪ್ರಾರಂಭದಲ್ಲಿ ಬಂದಾಗ ಯಾವಾಗ ನಮ್ಮ ಜಮೀನಲ್ಲಿ ಗುತ್ತಿಗೆಯವರು ಇದ್ರು, ಒಂದು ಕೃಷಿ ಚಟುವಟಿಕೆಗೂ ಅವ್ರು ಸಹಾಯ ಮಾಡ್ತಾರೆ ಅನ್ನೋದು ತಿಳಿಸಿದ್ರು. ಬಟ್ ಬಂದಿದ್ದ ಸ್ವಲ್ಪ ದಿನಗಳಲ್ಲಿ ಅವ್ರು ಖಾಲಿ ಮಾಡ್ಕೊಂಡು ಹೋದಾಗ ಇದೇನಕ್ಕೆ ಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಆದ್ರೂ ನನಗೆ ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಆ ಒಂದು ಆಕರ್ಷಣೆ ಇತ್ತಲ್ಲ, ಇದನ್ನ ಒಂಥರ ಇದನ್ನ ಓವರ್ಲ್ಯಾಪ್ ಮಾಡ್ತದ. ಸೊ ಆಮೇಲೆ ಒಂದೊಂದೇ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಹೋದಾಗೆ ಈಗ ಪ್ರತಿದಿನ ಒಂದು 12-14 ಗಂಟೆವರೆಗೂ ಕೆಲಸ ಮಾಡ್ತೀನಿ. ಅಂದ್ರೆ ಬೆಳಿಗ್ಗೆ ಹಗಲೊತ್ತಿನಲ್ಲಿ ತೋಟದ ಕೆಲಸ ಮಾಡ್ಕೊಳ್ತೀನಿ, ಸಂಜೆ ಹೊತ್ತು ಸಾಬೂನ್ ತಯಾರಿಕೆ ಇರ್ಬೋದು, ಜ್ಯೂಸ್ ಇರ್ಬೋದು, ಜ್ಯಾಮ್ ಇರ್ಬೋದು, ಸಂಜೆ ಹೊತ್ತು ಮಾಡ್ಕೊಳ್ತೀನಿ. ಆಮೇಲೆ ಮಧ್ಯಾಹ್ನದ ಬಿಸಿಲಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದಾಗ ಅಂತ ಸಮಯದಲ್ಲಿ ಈ ತರ ಏನಾದ್ರು ಪದಾರ್ಥಗಳನ್ನ ಪ್ಯಾಕ್ ಮಾಡೋದು, ಈ ತರದನ್ನ ಮಾಡ್ಕೊಳ್ತೀನಿ. ಸೊ ನನಗೆ ಒಂದ್ ರೀತಿಯಲ್ಲಿ ಪೂರ್ತಿಯಾಗಿ ಫುಲ್ ಆಕ್ಯುಪೈಡ್ ಆಗಿರ್ತೀನಿ. ಆಮೇಲೆ ಈಗ ಬೆಂಗಳೂರಿನಲ್ಲೂ ಯಾವುದೇ ಒಂದು ಕಂಪ್ನಿಯಲ್ಲೂ ಕೆಲಸ ಒಂದೇ ತರನು ಇರೋದಿಲ್ಲ. ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ತರ ಸ್ಟ್ರೆಸ್ ಇರುತ್ತೆ, ಅಥವಾ ಅಲ್ಲೂ ಬೇಕಾದಷ್ಟು ಕಾಂಪಿಟೇಷನ್ ಇರುತ್ತೆ. ಅದನ್ನೆಲ್ಲ ನೋಡಿದಾಗ ಇಲ್ಲಿ ನನ್ಗೆ ಯಾರ ಜೊತೆ ಕಾಂಪಿಟೇಷನ್ ಇಲ್ಲ, ಸ್ಪರ್ಧೆ ಅನ್ನೋದಿಲ್ಲ. ಸೊ ನನ್ನ ಪದಾರ್ಥನ ಒಳ್ಳೆ ಗುಣಮಟ್ಟದಲ್ಲಿ ಮಾಡ್ಬೇಕು ಅನ್ನೋದೊಂದೇ ವಿಚಾರ. ನನ್ಗೆ ಅರ್ಥ ಆಗಿರೋದು ತಪ್ಪಿಗೂ ತಪ್ಪು ಪದ್ಧತಿಗೂ ಮತ್ತು ಸರಿ ಪದ್ಧತಿಗೂ ಇರೋ ಅಂತರ ಅಂದ್ರೆ ಅರಿವು. ಸೊ ನಮ್ಮ ಕೆಲಸನ ಎಷ್ಟು ನಾವು ತೊಡಗಿಸ್ಕೊಳ್ತಾ ಹೋಗ್ತೀವಿ, ಪ್ರತಿ ಸಣ್ಣ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು, ಎಷ್ಟು ನಾವು ನಮ್ಮನ್ನು ತೊಡಗಿಸ್ಕೊಳ್ತಾ ಹೋಗ್ತೀವಿ ಅಷ್ಟು ನಮ್ಮ ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಂದು ಸರಿ ನಮ್ಮ ಅರಿವು ಹೆಚ್ಚಾಗ್ತಾ ಹೋದಾಗೆ ನಮ್ಮ ಪದಾರ್ಥದ ಗುಣಮಟ್ಟವು ಅದು ಚೆನ್ನಾಗ್ತಾ ಹೋಗುತ್ತೆ. ಆ ಪದಾರ್ಥದ ಗುಣಮಟ್ಟ ಚೆನ್ನಾಗಿದ್ದಾಗ ಅದನ್ನು ಕೊಂಡ್ಕೊಂಡವರ ಪ್ರತಿಕ್ರಿಯೆಯನ್ನು ನೋಡಿದಾಗ ನಮ್ಗೆ ಈ ಬೇಸರ ಏನೂ ಅನ್ಸೋದಿಲ್ಲ. ಅದು ನನಗೆ ಒಂದ್ ರೀತಿಯಲ್ಲಿ ಏನಂತಾರೆ ಅದು ಮೋಟಿವೇಶನ್ ಇರುವಂತ ವಿಚಾರ ಅಂತ ನಾವು ತಿಳ್ಕೊಳ್ಬಹುದು. ಸೊ ಇದನ್ನೆಲ್ಲ ತಯಾರು ಮಾಡಿ ಇದನ್ನ ಮಾರಾಟ ಮಾಡ್ತಿರಬಹುದು, ಅದು ನಾನೇ ಬಳಸ್ತಿರೋದು, ಎಲ್ಲ ನನಗೆ ಒಂದ್ ರೀತಿಯಲ್ಲಿ ತುಂಬಾನೇ ಸಂತೋಷ ಅಂತ ಕೊಡ್ತಿದೆ. ಆತ್ಮಸ್ಥೈರ್ಯ ಹೆಚ್ಚಿಸಿದೆ ಖಂಡಿತದಲ್ಲಿ. ಈ ಆತ್ಮ ನಿರ್ಭರತೆಯ ಒಂದು ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಅದರಲ್ಲೂ ಯುವ ಜನತೆಗೆ ಬೇಕಾಗುವಂತಹ ಒಂದು ಕಾಲ ಸನ್ನಿಹಿತವಾಗಿದೆ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾನೆ ಇರ್ತಾರೆ. ಆತ್ಮನಿರ್ಭರ ಯೋಜನೆಯನ್ನು ಸಹ ಸಾಕಷ್ಟು ಯುವ ಜನತೆಯನ್ನ ಗಮನದಲ್ಲಿಟ್ಟುಕೊಂಡು ಯುವ ಉದ್ಯಮಗಳನ್ನ ನಾವು ತಯಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಜಾರಿಗೊಳಿಸಲಾಗಿದೆ. ನಿಮಗೂ ಈಗ 40 ಹರಿಯ ಹೇಳಿ, ನಿಮ್ಮ ದಿನಚರಿ ಹೇಗಿರುತ್ತೆ ಮತ್ತೆ ಈ ಪಶುಪಾಲನೆ ನೀವೇನು ಹೇಳ್ತಾ ಇದ್ದೀರಿ, ಹಳ್ಳಿ ಕಾನಸು ಅದನ್ನೆಲ್ಲ ಯಾರು ನೋಡ್ಕೋತಾರೆ, ಅದರ ಹಾಲಿನ ಉತ್ಪನ್ನಗಳನ್ನ ಏನ್ ಮಾಡ್ತೀರಿ? ಈಗ ನಮ್ಮ ಹಳ್ಳಿಕಾರ ಹಸು ತೆನೆ ಆಗಿರೋದ್ರಿಂದ ಈಗಿನ ಹಾಲು ಕೊಡ್ತಾ ಇಲ್ಲ. ಇಲ್ಲಾಂದ್ರೆ ಪ್ರಾರಂಭದಲ್ಲಿ ಅದು ಒಂದ್ ರೀತಿನಲ್ಲಿ ಸಂಘರ್ಷಣೆ ನನಗೆ ಹಾಲನ್ನ ಕರೆಯೋದು. ಆ ಹಸುಗೂ ಒಂದ್ ರೀತಿನಲ್ಲಿ ಅದು ಹೊಸದು, ನನಗೂ ಹೊಸದು. ಅದು ಮೊದಲನೇ ಕರು ಆಗ್ತಾಗ ಹಾಲು ಕರೀಲಿಕ್ಕೆ ಅಂತ ಹೋದಾಗ ಅದು ಒದಿಯೋದು ಸ್ವಲ್ಪ, ಅದು ಅಷ್ಟು ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಕಾಲಿಗೆಲ್ಲ ಹಗ್ಗ ಕಟ್ಟಿ ಆ ಹಗ್ಗನ ಮರಕ್ಕೆ ಕಟ್ಟಿ ಆ ತರ ಎಲ್ಲ ಏನೇನೋ ಸಾಹಸ ಮಾಡ್ಬೇಕಿತ್ತು. ಒಂದಷ್ಟು ದಿನ ಸ್ವಲ್ಪ ಈ ರೀತಿನಲ್ಲಿ ಆಟ ಆಡಿಸ್ತು, ಆಮೇಲೆ ಅದನ್ನು ನಿಧಾನಕ್ಕೆ ನನಗೆ ಹೊಂದ್ಕೊಳಕ್ ಶುರು ಆಯ್ತು. ಇವಾಗ ನಾನೇ ಹಾಲನ್ನ ಕರಿತೀನಿ. ಅದು ಬಿಟ್ಟು ಈಗ ನನ್ನ ದಿನಚರಿಗೆ ಬಂದ್ರೆ, ನನ್ನ ದಿನಚರಿ ಬೆಳಿಗ್ಗೆ ಒಂದು 5:30 ಶುರು ಆಗುತ್ತೆ. ಎದ್ದ ನಂತರ ಫಸ್ಟ್ ಕೊಟ್ಟಿಗೆನೆಲ್ಲ ಹಸುನ ಆಚೆ ಕರ್ಕೊಂಡು ಬಂದ್ಬಿಟ್ಟು ಕೊಟ್ಟಿಗೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನಂತರ ಅವತ್ತಿನ ದಿನಕ್ಕೆ ನನ್ಗೆ ಏನ್ ಬೇಕು ಅಡುಗೆಯನ್ನ ಮಾಡ್ಕೊಂಡು ನಂತರ ನನ್ನ ತೋಟದಲ್ಲಿ ಕೆಲಸ ಪ್ರಾರಂಭ ಮಾಡ್ಕೊಳ್ತೀನಿ. ಎಲ್ಲಿ ತೋಟದಲ್ಲಿ ಎಲ್ಲಿ ಕ್ಲೀನ್ ಮಾಡ್ಬೇಕು, ಆಮೇಲೆ ಎಲ್ಲರಿಗೂ ಏನ್ ಕೆಲಸ ಇದೆ ಅಲ್ಲೇನ್ ಕೆಲಸ ಮಾಡ್ಬೇಕು, ಮತ್ತೆ ಎಲ್ಲಿಗೆ ನೀರ್ ಕೊಡಬೇಕು, ಈ ತರದನ್ನೆಲ್ಲ ನೋಡ್ಕೊಳ್ತೀನಿ. ಸ್ವಲ್ಪ ಒಂದು ಒಂದು ಬಿಸಿಲಾಗೋವರ್ಗು, ಇನ್ನು ನನಗೆ ಬಿಸಿಲಲ್ಲಿ ಕೆಲಸ ಮಾಡೋ ಅಂತ ಒಂದು ಆ ಅಷ್ಟರ ಮಟ್ಟಿಗೆ ಇನ್ನೂ ಎಫಿಷಿಯನ್ಸಿ ಬಂದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಒಂದು 11:30 ಆಗ್ತಿದ್ದಂಗೆ ಮತ್ತೆ ಮನೆಗೆ ಬಂದ್ ಅಂದ್ರೆ ನಮ್ಮ ತೋಟದ ಮನೆಯಲ್ಲೇ ಇದ್ದು ಅಲ್ಲಿ ಪ್ಯಾಕಿಂಗ್ ಮಾಡೋದು, ನನ್ನ ಪದಾರ್ಥಗಳನ್ನ ತಯಾರಿಸಿರೋದು ಅಥವಾ ಇನ್ನೇನಾದ್ರು ಬೇರೆ ಇನ್ನೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅದು ಅದನ್ನ ಗಮನ ಕೊಡ್ತೀನಿ. ಮತ್ತೆ ಒಂದ್ ಸ್ವಲ್ಪ ಬಿಸಿಲು ಕಡಿಮೆ ಆಗ್ತಿದ್ದಾಗೆ ಮತ್ತೆ ತೋಟದ ಕೆಲಸ ಮಾಡ್ಕೊಳ್ತೀನಿ. ಸಂಜೆ ಒಂದು 5:30 ಮೇಲೆ ಹಸುವಿಗೆಲ್ಲ ಮೇವೆಲ್ಲ ತಂದು ಒಂದು 6:00-6:30 ಒಳಗಡೆ ಅದನ್ನ ಹಸುನ ಕೊಟ್ಟಿಗೆ ಹಾಕಿ ನಂತರ ಮತ್ತೆ ಅವತ್ತಿನ ದಿನಕ್ಕೆ ಏನೇನು ಸಾಬೂನ್ ತಯಾರಿಸಬೇಕು ಇಲ್ಲಾಂದ್ರೆ ಜಾಮ್ ತಯಾರಿಸಬೇಕು ಶರಬತ್ತು ಇದ್ರ ಕೆಲಸದಲ್ಲಿ ತೊಡಗಿಸ್ಕೊಳ್ತೀನಿ. ಕೆಲವು ಸಮಯ ಒಂದು 10:30-11:00 ಕೆಲಸ ಮಾಡ್ತಿರ್ತೀನಿ. ಅದನ್ನೆಲ್ಲ ತಯಾರಿಸಿ ಅದನ್ನೆಲ್ಲ ರೆಡಿ ಮಾಡಿ ಅವತ್ತೇ ಪ್ಯಾಕ್ ಮಾಡ್ಬೇಕು. ಈಗ ಜಾಮ್ ಎಲ್ಲ ಆದ್ರೆ ಮಾಡಿದ ಸ್ವಲ್ಪ ಹೊತ್ತಲ್ಲೇನೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ. ಅಂದ್ರೆ ನನ್ಗೆಲ್ಲೂ ಒಂದ್ ರೀತಿಯಲ್ಲಿ ಇದೆ, ಇಷ್ಟೆಲ್ಲ ಇಷ್ಟೊತ್ತರೆಗೂ ಕೆಲಸ ಮಾಡಿದ್ರು, ಒಂದು 12-14 ಕೆಲಸ ಮಾಡಿದ್ರು ಎಲ್ಲೂ ನನ್ಗೆ ಇದೊಂಥರ ಶ್ರಮ ಅಂತ ಅನಿಸ್ತಾ ಇಲ್ಲ. ಅಂದ್ರೆ ಇಷ್ಟೆಲ್ಲ ಕೆಲಸ ಇದೆ, ಇಷ್ಟೆಲ್ಲ ಏನೋ ಒಂದ್ ರೀತಿಯಲ್ಲಿ ತಲೆ ಮೇಲೆ ಏನೋ ಒತ್ಕೊಂಡು ಮಾಡ್ದಂಗೆ ಅನಿಸ್ತಿಲ್ಲ, ಸಂತೋಷದಿಂದಾನೇ ಮಾಡ್ತಾ ಇದ್ದೇನೆ. ಹೌದು, ಅಂದ್ರೆ ಪ್ರತಿ ಕೆಲಸದಲ್ಲಿ ಏನಾರ ಒಂದು ಹೊಸದನ್ನ ಕಲಿತಾ ಇರೋದ್ರಿಂದ ಅದು ಆ ರೀತಿ ಅನಿಸ್ತಿರಬಹುದು ಅಂತ ಅನ್ಸುತ್ತೆ. ಅಂದ್ರೆ ಆತ್ಮತೃಪ್ತಿ ಇದೆ ನಿಮಗೆ? ಖಂಡಿತ. ಆಮೇಲೆ ಮುಂದಿನ ದಿನಗಳಲ್ಲಿ ನನ್ನ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮಗೊಳಿಸ್ಕೊಳ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವೂ ಖಂಡಿತ ಇದೆ. ಈ ಹಲ್ಲಿನ ಪುಡಿ ಅದನ್ನ ಹೆಂಗ್ ಮಾಡ್ತೀರಿ ನೀವು? ಹಲ್ಲಿನ ಪುಡಿ ಈಗ ಹಸುವಿನ ಸಗಣಿಯನ್ನ ಬೆರಣಿಯನ್ನಾಗಿ ಮಾಡ್ಕೊಳ್ತೀವಿ. ಬೆರಣಿನ ಇಜ್ಜಲಾಗಿ ಅಂದ್ರೆ ಪೂರ್ತಿಯಾಗಿ ಅದನ್ನ ಬೇಯಿಸೋದಿಲ್ಲ, ಅದನ್ನ ಒಂದು ಮಡಕೆಗೆ ಹಾಕಿ ಆ ಮಡಕೆನ ಫಸ್ಟ್ ಸ್ವಲ್ಪ ಒಂದು ಸೌದೆನೆಲ್ಲ ಇಟ್ಟು ಬೇಯಿಸ್ತೀವಿ, ಅದು ಇಜ್ಜಲಾಗುತ್ತೆ. ಆ ಇಜ್ಜಲನ್ನ ಸ್ವಲ್ಪ ನೈಸ್ ಪೌಡರ್ ಮಾಡ್ಕೊಳ್ತೀನಿ. ಆ ಇಜ್ಜಲಿಗೆ ಒಂದು ಪ್ರಮಾಣ ಇದೆ, ಆ ಪ್ರಮಾಣದಲ್ಲೇನೆ ಅದಕ್ಕೆ ಉಪ್ಪು ಮತ್ತೆ ಲವಂಗನ ಬೆರೆಸ್ತೀನಿ. ಇದು ಒಂದು ಒಳ್ಳೆಯ ಉತ್ತಮವಾದಂತಹ ಹಲ್ಲಿನ ಪುಡಿ ಆಗುತ್ತೆ. ಇದ್ರದ ಒಂದು ಅನುಕೂಲ ಏನಂತಂದ್ರೆ, ಈಗ ನಮ್ಮ ಬಾಯಿನಲ್ಲಿ ಇನ್ಫೆಕ್ಷನ್ಸ್ ಅಂದ್ರೆ ನಂಜುಗಳಿರ್ತವೆ, ಇದಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಬೈ ಚಾನ್ಸ್ ಇದನ್ನ ನುಂಗಿದ್ರು ಯಾವ್ದೇ ತರ ಅಡ್ಡ ಪರಿಣಾಮ ಆಗೋದಿಲ್ಲ ಹಲ್ಲಿನ ಪುಡಿಯನ್ನ. ಮತ್ತೊಂದು ಅನುಕೂಲ ಏನಂತಂದ್ರೆ, ಈಗ ಬಾಯಿ ರುಚಿ ಒಟ್ಟಾಗಿರುತ್ತೆ ಕೆಲವು ಟೈಮ್ ಜ್ವರ ಬಂದಾಗ, ಈ ತರ ಒಂದು ಹಲ್ಲಿನ ಪುಡಿಯನ್ನ ಬಳಸಿದಾಗ ನಮ್ಗೆ ಏನು ಒಂದು ಆ ಬಾಯಿ ರುಚಿ ಹೋಗಿರುತ್ತೆ ಮತ್ತೆ ಬರುತ್ತೆ. ಇದನ್ನೇ ಮುಂದಿನ ದಿನಗಳಲ್ಲಿ ಇದೇ ಹಲ್ ಪುಡಿಗೆ ಕೊಬ್ಬರಿ ಎಣ್ಣೆನ ಬೆರೆಸಿದ್ರೆ ಟೂತ್ ಪೇಸ್ಟ್ ಮಾಡಬಹುದು ಅನ್ನೋದು ಒಂದು ಹೊಸ ವಿಷಯ ನನಗೆ ತಿಳಿದಿರೋದು. ಇದನ್ನೊಂದನ್ನ ಪ್ರಯೋಗ ಮಾಡಬೇಕು ಅನ್ನೋದು ವಿಚಾರ, ಅದನ್ನು ಮಾಡ್ತಾ ಇದ್ದೀನಿ. ಅಂದ್ರೆ ವರ್ಜಿನ್ ಆಯಿಲ್ ಅಂತ ಬರುತ್ತೆ ಕೊಬ್ಬರಿ ಎಣ್ಣೆ, ಅದು ಅದನ್ನ ಹಾಕ್ತಾಗ ಯಾವ ರೀತಿಯಲ್ಲಿ ಅದು ಟೂತ್ ಪೇಸ್ಟ್ ಆಗಿ ಮಾಡ್ಕೊಳ್ಬಹುದು ಅನ್ನೋದು ಮಾಡಬೇಕು. ಇದಿಷ್ಟು ಮೌಲ್ಯವರ್ಧನೆ ಬಗ್ಗೆ ಆಯ್ತು. ಇನ್ನು ಮಣ್ಣಿನ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಫಲವತ್ತತೆಯನ್ನ ಹಂಗೆ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಕೃಷಿ ನೀವು ತಿಳಿಸಿದ ಹಾಗೆ ಅಲ್ಲೇನು ನಿಮ್ಮ ಪ್ರವೇಶ ಹೆಚ್ಚಿಗೆ ಆಗೋದಿಲ್ಲ. ಬೇರೆ ಕ್ಷೇತ್ರಗಳಲ್ಲಿ ನೀವು ತಗೊಂಡಾಗ ಜಮೀನು ಹೇಗಿತ್ತು, ಈಗ ಮಣ್ಣಿನ ಫಲವತ್ತತೆಯ ದೃಷ್ಟಿಯಿಂದ ಏನು ಬದಲಾವಣೆಯನ್ನು ನಾವು ಕಾಣಬಹುದು? ನಾವು ಜಮೀನನ್ನ ತಗೊಂಡು ಅದು 10 ವರ್ಷ ಆಗಿದೆ. 10 ವರ್ಷದಲ್ಲಿ ಒಂದು ಸುಮಾರು 7 ವರ್ಷ ಆಧುನಿಕ ಕೃಷಿಯನ್ನೇ ಮಾಡಿರೋದು. ಈಗ ನಾನು ಇದನ್ನೆಲ್ಲ ಸಾವಯವ ಕೃಷಿಯನ್ನು ಪ್ರಾರಂಭ ಮಾಡಿ ಒಂದು 3 ವರ್ಷ ಆಗಿದೆ. ಈಗ ಅಂಥ ದೊಡ್ಡ ಬದಲಾವಣೆ ಅಂತ ಏನು ಅಲ್ಲಿ ಆಗಿಲ್ಲ ಅಂತಂದ್ರು, ನಿಧಾನ ಕೆಲವು ಕಡೆ ನಾನು ಗಮನಿಸ್ತಾ ಇರೋ ಹಾಗೆ ಈಗ ಇದರ ಎರೆಹುಳುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೆಲವು ಜಾಗದಲ್ಲಿ ನಾನು ಕ್ಲೀನ್ ಮಾಡ್ತಾ ಇದ್ದಾಗ ನನಗೆ ಕಾಣಿಸ್ತಿರೋದು, ನಿಧಾನಕ್ಕೆ ಅದು ಏನು ಮಣ್ಣಿನ ಫಲವತ್ತತೆ ಹೆಚ್ಚಾಗತ್ತೆ ಅನ್ನೋದು ನನಗೆ ತಿಳಿದಿರೋ ವಿಚಾರ. ಆಮೇಲೆ ತಿಂಗಳಿಗೊಂದ್ಸರಿ ಉಳುಮೆ ಮಾಡಿ ಪ್ರತಿಯೊಂದನ್ನು ಪೂರ್ತಿ ಎಲ್ಲ ಕಳೆಯನ್ನು ತೆಗೆದು ಒಂಥರ ಕೆಂಪಗೆ ಮಾಡ್ತಾರಲ್ಲ, ಆ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಒಂದು ಚಾಪ್ ಕಟರ್ ಅಲ್ಲೋ ಅಥವಾ ನಮ್ಮ ಒಂದು ಕುಡ್ಲಲ್ಲೋ ಎಷ್ಟು ಸಾಧ್ಯ ಗಿಡದ ಸುತ್ತ ಕ್ಲೀನ್ ಮಾಡ್ಕೊಂಡು ಅಲ್ಲಿರೋ ಕಳೆಯನ್ನೇ ಅದನ್ನ ಸ್ವಲ್ಪ ಒಣಗಿದ ನಂತರ ಅಥವಾ ಅವಾಗ್ಲೇನೆ ಆ ಗಿಡದ ಸುತ್ತ ಮಲ್ಚಿಂಗ್ ಆಗಿ ಮಾಡಿ ಬಿಡ್ತೀನಿ. ಸೊ ಅದು ಅಲ್ಲೇ ಕಳೆತು ಗೊಬ್ಬರ ಆಗುತ್ತೆ. ಆಮೇಲೆ ನಮ್ಮ ದನದ ಗೊಬ್ಬರನೇ ನಾನು ಎಲ್ಲಾ ಗಿಡಗಳಿಗೂ ಕೊಡೋದ್ರಿಂದ ಅಲ್ಲಿ ನನಗೆ ಹೊರಗಡೆಯಿಂದ ತರುವಂತ ಪದಾರ್ಥಗಳು ಏನು ಇಲ್ಲದೆ ಇರೋದ್ರಿಂದ ನನಗೆ ಖರ್ಚು ತುಂಬಾ ಕಡಿಮೆ ಬೀಳ್ತಾ ಇದೆ. ಒಂದ್ ರೀತಿನಲ್ಲಿ ಹೇಳಬೇಕು ಅಂದ್ರೆ ನನಗೆ ನನ್ನ ಮತ್ತು ತೋಟದ ಖರ್ಚು ಇಡೀ ವಾರಕ್ಕೆ ಒಂದು 500 ರಿಂದ 1,000 ರೂಪಾಯಿ ಆದ್ರೆ ಹೆಚ್ಚು. ನನ್ನ ಹಸುವಿಗೆ ಅಂತಂದ್ಬಿಟ್ಟು ಏನೋ ಒಂದ್ ಸ್ವಲ್ಪ ತಿಂಡಿ ಇದನ್ನೆಲ್ಲ ತರಬೇಕು ಅನ್ನೋದು ಒಂದ್ ತಿಂಗಳಿಗೆ ಒಂದ್ ಸ್ವಲ್ಪ ಖರ್ಚಿರುತ್ತೆ. ಅದು ಬಿಟ್ರೆ ಇನ್ನ ನನಗೆ ಹೊರಗಡೆಯಿಂದ ತರುವಂತ ಪದಾರ್ಥಗಳು ಏನು ಇಲ್ಲದೆ ಇರೋದ್ರಿಂದ ತುಂಬಾ ಕಡಿಮೆ ಖರ್ಚಲ್ಲೇ ನನ್ನ ಜೀವನ ಮುಗಿತಾ ಇದೆ. ಇನ್ನು ಮೇವಿನ ಬೆಳೆಗಳನ್ನು ಏನಾದ್ರು ಬೆಳ್ಕೊಂಡಿದ್ದೀರಾ ಹಸುಗೋಸ್ಕರ? ಹಸುಗೋಸ್ಕರ ಅಂದ್ರೆ ಈಗ ಯಾವಾಗ ನಾನು ಹಲ್ಲಿನ ಪುಡಿ ಎಲ್ಲ ಮಾಡಬೇಕು ಅನ್ನೋದು ವಿಚಾರ ತಿಳಿದಾಗ ನನ್ಗನ್ಸಿದ್ದು ಆ ಹಸು ಮೇವನುವೆ ಅದು ವೈವಿಧ್ಯಮಯವಾಗಿರ್ಬೇಕು. ಯಾಕೆ ಹಸುವನ್ನ ತನ್ನಷ್ಟಕ್ಕೆ ತಾನೇ ಬಿಟ್ಟಾಗ ಅದು ಬೇರೆ ಬೇರೆ ತರ ಸೊಪ್ಪುಗಳು ಹುಲ್ಗಳು ಎಲ್ಲನೂ ಮೇಯುತ್ತೆ. ಆವಾಗ ಒಂದೊಂದು ಸೊಪ್ಪಿನಲ್ಲೂ ಒಂದೊಂದು ಮೇವಿನಲ್ಲೂ ಬೇರೆ ಬೇರೆ ತರ ಒಂದು ಔಷಧಿ ಗುಣಗಳಿರ್ತವೆ. ಇದು ಎಲ್ಲನೂ ಸಗಣಿಯಲ್ಲಿ ಬರಬೇಕು ಅಂದ್ರೆ ಆ ತರ ಬೇರೆ ಬೇರೆ ತರ ಒಂದು ಮೇವನ್ನ ತಿನ್ಬೇಕದು. ಬೆಳಿತೀನಿ, ಬೆಳೆಯಲ್ಲ ಅಂತಲ್ಲ. ಈಗ ಒಂದ್ ಸ್ವಲ್ಪ ಹಸುಗೆ ಅಂತಾನೆ ಒಂದ್ ಸ್ವಲ್ಪ ಜೋಳನ ಬೆಳ್ಕೊಳ್ತೀನಿ, ಜೋಳ ಮತ್ತೆ ಅಲಸಂದೆಯನ್ನ ಸ್ವಲ್ಪ ಬೆಳಿತೀನಿ. ಅದಲ್ದೇನೆ ಚೊಗಚೆ, ಬೇಲಿ ಮೆಂತ್ಯ, ಕುದುರೆ ಮೆಂತ್ಯ ಈ ತರದೆಲ್ಲ ಸ್ವಲ್ಪ ಸ್ವಲ್ಪ ಬೆಳಿತೀನಿ ನಾನು. ಆದ್ರೆ ಇದ್ರ ಜೊತೆಗೆ ನಮ್ ತೋಟದಲ್ಲೇನೆ ಸುತ್ತಾಡಿಸ್ತೀನಿ ನಮ್ಮ ಹಸುನ ಎಲ್ಲೆಲ್ಲಿ ಸಾಧ್ಯ ಆಗತ್ತೆ. ಈಗ ಮಧ್ಯ ಒಂದ್ ಸ್ವಲ್ಪ ಒಂದು ದಿನಕ್ಕೊಂದು 1 ರಿಂದ 2 ಅವರ್ ಆದ್ರೂ ತೋಟದಲ್ಲೇ ಸುತ್ತಾಡಿಸ್ತೀನಿ. ಅಲ್ಲಿ ಬೇರೆ ಬೇರೆ ಸೊಪ್ಪುಗಳನ್ನ ಅದು ಮೇಯುತ್ತೆ. ಎಲ್ಲ ಕಡೆನೂ ಬೇಕಾದಷ್ಟು ಬೇರೆ ಬೇರೆ ತರ ಮೇವು ಅಂತೂ ಖಂಡಿತ ಸಿಗುತ್ತೆ ಅದಕ್ಕೆ. ಸೊ ಅಲ್ಲಿರೋ ಮೇವನ್ನೇ ನಾನು ಬೇರೆ ಬೇರೆ ಮೇವನ್ನೇ ಅದಕ್ಕೆ ಪ್ರತಿನಿತ್ಯ ಬಳಸ್ತಾ ಇದ್ದೀನಿ. ಆಮೇಲೆ ಮುಂದೆ ಈ ಚಾಪ್ ಕಟರ್ ಅನ್ನೋದನ್ನ ಒಂದು ತಾಂಡ್ರೆ ಅಂದ್ರೆ ಮೇವನ್ನ ಕತ್ತರಿಸುವ ಒಂದು ಯಂತ್ರನ ತಾಂಡ್ರೆ ತೆಂಗಿನ ಗರಿ, ಅಡಕೆ ಗರಿ ಇದನ್ನೆಲ್ಲನೂ ಸಣ್ಣದಾಗಿ ಕತ್ತರಿಸಿ ಅದನ್ನು ಮೇವಾಗಿ ಕೊಡಬಹುದು ಅನ್ನೋದು ವಿಚಾರ. ಸೊ ನನಗೆ ಮೇವಿನ ನಿರ್ವಹಣೆ ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗೋಗುತ್ತೆ. ಮೇವಿಗೆ ಅಂತ ನಾನು ತುಂಬಾ ಖರ್ಚು ಮಾಡ್ತಾ ಇಲ್ಲ. ಹಾಲನ್ನ ಡೈರಿಗೆ ಹಾಕ್ತೀರಾ? ಇಲ್ಲ, ಹಾಲನ್ನ ನಾವು ನಮ್ಮ ಮನೆ ಬಳಕೆಗಷ್ಟೇ ಬಳಸ್ಕೊಳ್ತೀವಿ. ಇನ್ ಮುಂದೆ ಹಾಲಿನಲ್ಲಿ ತುಪ್ಪ ಮಾಡಿದ್ರೆ ಆ ತುಪ್ಪನ ಹೆಚ್ಚಿನ ದಿನ ಇಡಬಹುದು. ಆಮೇಲೆ ದೇಸಿ ಹಸುವಿನ ತುಪ್ಪ ಇವತ್ತಿನ ದಿನದಲ್ಲಿ ಸ್ವಲ್ಪ ತುಂಬಾನೇ ದುಬಾರಿ ಬೆಲೆ ಇರೋದ್ರಿಂದ ಅದನ್ನ ಕೊಂಡ್ಕೊಳ್ಳೋದಕ್ಕಿಂತ ನಮ್ಗೆ ನಮ್ಮ ತುಪ್ಪವನ್ನು ನಾವೇ ಬಳಸ್ಬೋದಲ್ಲ, ಅಷ್ಟು ನಮ್ಗೆ ಉಳಿತಾಯನೂ ಆಗುತ್ತೆ ಅನ್ನೋದು ಒಂದು ವಿಚಾರ. ಹಂಗಾಗಿ ಹಾಲನ್ನೆಲ್ಲೂ ಡೈರಿಗೆ ಕೊಡಕ್ ಹೋಗಲ್ಲ. ಆಮೇಲೆ ಹಳ್ಳಿಕಾರ ಹಸು ತುಂಬಾ ಕಡಿಮೆ ಹಾಲು ಕೊಡೋದ್ರಿಂದ ಏನೊಂದು 2 ಲೀಟರ್ಗೂ ಕೊಡುತ್ತೆ. ನಮ್ಮ ಹಸು 2 ರಿಂದ 2.5 ಲೀಟರ್ಗೂ ಕೊಡುತ್ತೆ. ಮನೆ ಬಳಕೆಗೆ ಬಳಸ್ಕೊಳ್ತೀನಿ. ಹೇಮಂತ್ ಕುಮಾರ್, ಇದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಪ್ರಾರಂಭದಲ್ಲಿ ಹೇಗಿತ್ತು, ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇತ್ತು, ಇದ್ದ ಕೆಲಸನ ಬಿಟ್ಟು ಈ ಕೃಷಿ, ಅದು ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಏನು ಕೃಷಿ ಇರಲಿಲ್ಲ, ನೀವೇ ಒಂದು ಹೊಸದಾಗಿ ಇದೊಂದು ಸಾಹಸ ಮಾಡ್ತಾ ಇದ್ದಿದ್ದು, ಅಣ್ಣ ಭೂಮಿ ತಗೊಂಡ್ರು ಆದ್ರೆ ಅಲ್ಲಿ ಕಾಯಕ ವೃತ್ತಿಯನ್ನ ನೀವು ಶುರು ಮಾಡಿದ್ರಿ, ಯಾವ ರೀತಿ ಪ್ರತಿಕ್ರಿಯೆ ಇತ್ತು, ಬೆಂಬಲ ಯಾವ ರೀತಿ ಇದೆ? ನಮ್ಮ ಅಣ್ಣಂದು ಪೂರ್ತಿಯಾದಂತ ಒಂದು ಪ್ರೋತ್ಸಾಹ ಇತ್ತು. ಅದು ಬಿಟ್ಟು ಬೇರೆಯವರಲ್ಲಿ ಅಂದ್ರೆ ಈಗ ನಮ್ಮ ತಂದೆಗೆ ಈ ಒಂದು ಸಾವಯವ ಪದ್ಧತಿ ಬಗ್ಗೆ ಅವ್ರಿಗೆ ಪೂರ್ತಿಯಾಗಿ ಒಂದು ಪ್ರೋತ್ಸಾಹ ಇಲ್ಲದೆ ಇದ್ರು, ಅವರಿಗೆ ಬೇರೆ ಚಾಯ್ಸ್ ಇರಲಿಲ್ಲ. ಓಕೆ, ಮಗ ಏನೋ ಮಾಡ್ತಾನೆ ಅನ್ನೋದೊಂದು ಸರಿ, ಅವನಿಗೆ ಪ್ರೋತ್ಸಾಹ ಕೊಡ್ಲೇಬೇಕು ಅನ್ನೋದೊಂದು ಒಂದಿದಿತ್ತು. ಸೊ ಹಂಗಾಗಿ ಅವರು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಪ್ರೋತ್ಸಾಹ ಮಾಡ್ತಿದ್ದಾರೆ. ಇನ್ನು ನಮ್ಮ ತಾಯಿ ನಾನೇನೇನು ಮಾಡ್ತೀನಿ ಎಲ್ಲದಕ್ಕೂ ಅವ್ರದ್ದು ಒಂದು ಸಹಕಾರ ಇದೆ. ನಮ್ಮ ಮನೆಯವ್ರದ್ದು ಅಷ್ಟೇನೆ. ಅವರಿಗೂ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಬೆಂಗಳೂರಿನಲ್ಲಿ ಇದ್ವಿ, ಅಲ್ಲಿ ಒಳ್ಳೆ ಕೆಲಸದಲ್ಲಿದ್ವಿ, ಇಲ್ಲಿ ಬಂದು ಇಲ್ಲಿರ್ಬೇಕಲ್ಲ ಅನ್ನೋದೊಂದು ಬೇಸರ ಇತ್ತು. ಈಗ ಸ್ವಲ್ಪ ನಿಧಾನಕ್ಕೆ ಅವರೆಲ್ಲರ ಮನಸ್ಥಿತಿ ಬದಲಾಗ್ತಿದೆ. ಎಲ್ರಿಗೂ ಒಂದು ರೀತಿಯಲ್ಲಿ ಈಗ ಏನ್ ನಮ್ಮ ಪದಾರ್ಥಗಳನ್ನ ನಾವೇ ಬಳಸ್ತಾ ಇದೀವಿ ಅನ್ನೋ ಒಂದು ಸಂತೋಷನೂ ಇದೆ. ಹೊಸ ಜೀವನ ಶೈಲಿಗೆ ನಿಧಾನಕ್ಕೆ ಹೊಂದ್ಕೊಳ್ತಾ ಇದಾರೆ. ನಾನು ಅದಕ್ಕೆ ತುಂಬಾ ಯಾರಿಗೂ ಫೋರ್ಸ್ ನ ಮಾಡ್ಲಿಕ್ಕೂ ಹೋಗ್ತಿಲ್ಲ. ಸೊ ಈಗ ವಾರಕ್ಕೊಂದ್ಸರಿ ಬರ್ತಾರೆ ತೋಟಕ್ಕೆ ಎಲ್ಲಾರು, ವಾರಕ್ಕೊಂದ್ಸರಿ ಬಂದು ಒಂದ್ ಸ್ವಲ್ಪ ಹೊತ್ತಿರ್ತಿದ್ರು ಮೊದ್ಲು, ಈಗ ಒಂದ್ ಬೆಳಗಿನ ಸಂಜೆವರೆಗೂ ಇರ್ತಿದ್ದಾರೆ. ಆಮೇಲೆ ಈಗ ಇಲ್ಲೇನೆ ಇರೋ ತರ ಏನಾರು ಒಂಚೂರು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದು ವಿಚಾರನೂ ಮಾಡ್ತಿದ್ದಾರೆ. ಇದುವರೆಗೆ ಈ ಒಂದು ನಿಮ್ಮ ಕೃಷಿ ಬದುಕು ನೀವು ಯೋಜನೆ ಯಾವ ರೀತಿ ಮಾಡಿಕೊಂಡ್ರು ಅದೇ ತರ ನಡೀತಾ ಬಂದಿದೆ? ಎಲ್ಲವೂ ನಾನು ಅನ್ಕೊಂಡಂಗೇನು ಆಗ್ಲಿಲ್ಲ, ಆದ್ರೆ ಒಂದು 80-90% ನಾನೇನೇನು ಅನ್ಕೊಂಡೆ ಎಲ್ಲಾನು ನಿಧಾನಕ್ಕೆ ಒಂದೊಂದೇ ಒಂದೊಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕಂತೂ ಖಂಡಿತ ಆಗ್ತಾ ಇದೆ. ಇನ್ನು ಏನೆಲ್ಲ ಕನಸುಗಳಿದೆ ಹೇಮಂತ್ ಕುಮಾರ್ ನಿಮಗೆ? ಈಗ ಎ ಪಿ ಚಂದ್ರಶೇಖರ್ ಅವ್ರ ತೋಟದಲ್ಲೇ ನೋಡಿದ್ರೆ ಒಂದು 300 ತರ ವೈವಿಧ್ಯಮಯವಾದಂತಹ ಪದಾರ್ಥಗಳಿದ್ದಾವೆ, ಅವರೇ ತಯಾರಿಸುವಂತ ಪದಾರ್ಥಗಳು. ಸೊ ನಾವು ಆ ಒಂದು ರೀತಿನಲ್ಲಿ ನಮ್ಮ ತೋಟದಲ್ಲಿ ಏನೆಲ್ಲ ಸಾಧ್ಯ ಇದೆ, ಬೇರೆ ಬೇರೆ ಪದಾರ್ಥಗಳನ್ನ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಅದಕ್ಕೆ ಪೂರಕವಾಗಿ ನಮ್ಮ ಹೊಮ್ಮರಗಳ್ಳಿನಲ್ಲೇ ಒಬ್ಬ ಸ್ನೇಹಿತರಾಗಿರೋ ಯೋಗೇಶ್ ಅವ್ರ ಜೊತೆ ಸೇರಿ ಹೊಮ್ಮರ ರೈತ ಸಂಘ ಅಂತ ಒಂದು ಸಂಘವನ್ನ ಪ್ರಾರಂಭಿಸ್ಕೊಂಡಿದ್ವಿ. ಎಲ್ಲೂ ನೋಂದಣಿ ಅಂತ ಏನೂ ಮಾಡಿಲ್ಲ, ಆದ್ರೆ ಒಂದು ಒಂದು ಸಂಘನ ಮಾಡ್ಕೊಂಡಿದ್ವಿ. ಒಂದು ಸಮಾನ ಮನಸ್ಕರು ಇರೋಂಥವ್ರು ಒಂದಷ್ಟು ಜನ ಎಲ್ಲ ನಾವೆಲ್ಲ ಸೇರಿ ಸಂಘದ ಮುಖಾಂತರ ನಮ್ಮ ಒಂದಷ್ಟು ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಬೇಕು, ಅದನ್ನ ನಾವೇ ನೇರವಾಗಿ ಅದನ್ನ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಪ್ರಾರಂಭದಲ್ಲಿ ಸೊಪ್ಪು ಏನ್ ಬೆಳೆದ್ರಿ ಅದನ್ನು ಮಾರಾಟ ಮಾಡಿದ್ರಿ, ಆಗ ನಿಮಗೆ ಅನುಭವಕ್ಕೆ ಬಂತು. ಹೌದು, ಕೃಷಿಕ ಒಂದು ನೇರವಾದ ಒಂದು ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ಕೋಬೇಕು ಅಂತ ಆ ರೀತಿಯ ಒಂದು ಪ್ರಯತ್ನದಲ್ಲಿ ನೀವು ಇದ್ದೀರಿ, ಅದು ಯಶಸ್ವಿ ಆಗ್ಲಿ ಅಂತ ನಾವು ಆಚರಿಸ್ತೀವಿ. ಹೇಮಂತ್ ಕುಮಾರ್ ಅವರೇ, ನಿಮ್ಮನ್ನ ಇಷ್ಟೆಲ್ಲ ನಾವು ಮಾತಾಡಿಸಿದ್ರು ಕಾರ್ಯಕ್ರಮ ಕೇಳ್ತಿರುವಂತ ರೈತರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉಳಿದಿರುತ್ತೆ, ನಾವು ಹೇಮಂತ್ ಕುಮಾರ್ ಅವರನ್ನ ನೇರವಾಗಿ ದೂರವಾಣಿ ಮೂಲಕ ಮಾತಾಡಿಸಬಹುದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಓಕೆ, ನನ್ನ ದೂರವಾಣಿ ಸಂಖ್ಯೆ 9-8-4-5-1-9-8-4-5-1-9 9-8-4-5-1-9-0-8-1-0 9-8-4-5-1-9-8-4-5-1-9-0-8-1-0. ಈಗ ನನಗೆ ಫೋನ್ ಮಾಡಿದಾಗ ಅಕಸ್ಮಾತ್ ಆಗಿ ನಾನೇನಾದ್ರು ಫೋನ್ ಅನ್ನ ರಿಸೀವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೇನು ಬೇಸರ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಯಾವ್ದಾದ್ ಮಿಸ್ ಕಾಲ್ ಬಂದಿರುತ್ತೆ ಅದನ್ನೆಲ್ಲ ನೋಡಿ ನಾನು ನನಗೆ ಯಾವಾಗ ಬಿಡುವಾಗತ್ತೆ ಆ ಸಮಯದಲ್ಲಿ ನಾನು ಮತ್ತೆ ತಿರುಗಿ ಅವರಿಗೆ ಫೋನ್ ಮಾಡ್ತೀನಿ. ಹೇಮಂತ್ ಕುಮಾರ್, ಬಹಳ ಸಂತೋಷ ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿ. ನಿಮ್ಮ ಕೃಷಿ ಬದುಕಿನಲ್ಲಿ ಏನೆಲ್ಲ ಒಂದು ನಿಮ್ಮ ನಿರೀಕ್ಷೆ ಹಾಗೆ ಬದಲಾವಣೆಗಳನ್ನ ನೀವು ಮಾಡ್ತಾ ಇದ್ದೀರಿ, ಹೇಗೆ ಈ ಒಂದು ಇದನ್ನ ಒಂದು ಪೂರ್ಣಕಾಲಿಕ ವೃತ್ತಿ ಅನ್ನೋ ತರ ರೀತಿ ನೀವು ತೆಗೆದುಕೊಂಡು ಇಲ್ಲೊಂದಿಷ್ಟು ಪ್ರಯೋಗಗಳನ್ನ ನಡೆಸ್ತಾ ಮಾದರಿ ಕೃಷಿಕರಾಗಿ ನೀವು ಬದಲಾಗ್ತಾ ಇದ್ದೀರಿ? ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಕೃಷಿಕ ತನ್ನ ಉತ್ಪನ್ನಗಳಿಗೆ ಬೇಕಾದ ಮಾರುಕಟ್ಟೆಯನ್ನ ತಾನೇ ಸೃಷ್ಟಿ ಮಾಡಿಕೊಳ್ಬೇಕು, ಈ ರೀತಿಯ ಒಂದು ತಿಳುವಳಿಕೆ ನಿಮ್ಮಲ್ಲಿ ಬಂದಿದೆ. ಆ ತಿಳುವಳಿಕೆಯನ್ನ ಇತರರಲ್ಲೂ ಮೂಡಿಸುವ ಒಂದು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ. ಹೆಚ್ಚು ಸಾವಯವ ಆಧಾರಿತ ಉತ್ಪನ್ನಗಳು ನಿಮ್ಮ ಒಂದು ಕೃಷಿ ಕ್ಷೇತ್ರದಲ್ಲಿ ಬೆಳೆಯುವಂತಾಗಲಿ, ಅದರ ಮೌಲ್ಯವರ್ಧನೆ ಹೆಚ್ಚಾಗಿ ಆ ಉತ್ಪನ್ನಗಳು ಸಹ ಎಲ್ಲ ಗ್ರಾಹಕರಿಗೂ ಸಿಗೋ ಹಾಗಾಗಲಿ, ಈ ರೀತಿಯ ಪ್ರಯತ್ನಗಳಿಗೆ ನಾವು ಶುಭವನ್ನ ಕೋರ್ತಾ ಈ ಮಾತುಕತೆಯನ್ನ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲ್ಲೂಕು ಹೊಮ್ಮರಗಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಪಿ ಹೇಮಂತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಸುರಕ್ಷಿತ ಪೀಡನಾಶಕಗಳ ಸಮರ್ಪಕ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ಬಿ ಮಮತಾ ಅವರೊಂದಿಗೆ ಸಂದರ್ಶನವಿದೆ. ಅತ್ತೆ, ನಿಧಾನವಾಗಿ ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರಿಚಯ ಚಿಕಿತ್ಸೆ ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾವುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.